ಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿದ್ದಂತಹ ವಿಶೇಷ ಅತಿಥಿಗಳನ್ನ, ಉದ್ಘಾಟಕರನ್ನ, ಹಾಗೇನೆ ಮುಖ್ಯ ಅತಿಥಿಗಳನ್ನ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದ ವಿಜ್ಞಾನಿಗಳಾದ ಡಾಕ್ಟರ್ ಎಸ್ ಆರ್ ದೊಡ್ಡಗೌಡರ್ ಇವರುಗಳು ಸ್ವಾಗತವನ್ನ ಕೋರಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಶಿವನಗೌಡ ನಾಯಕ್ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ಹಾಗೂ ಶಾಸಕರು, ದೇವದುರ್ಗ ಹಾಗೂ ಮಾನ್ಯ ಸದಸ್ಯರು, ವ್ಯವಸ್ಥಾಪನಾ ಮಂಡಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ಶ್ರೀ ಕೊಟ್ರೇಶಪ್ಪ ಬಿ ಕೋರಿ ಮಾನ್ಯ ಸದಸ್ಯರು, ವ್ಯವಸ್ಥಾಪನಾ ಮಂಡಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ರಾಯಚೂರಿನ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ಕೆಎನ್ ಕಟ್ಟಿಮನಿ, ಶ್ರೀ ಸುನಿಲ್ ಕುಮಾರ್ ವರ್ಮಾ ಮಾನ್ಯ ಸದಸ್ಯರು, ವ್ಯವಸ್ಥಾಪನಾ ಮಂಡಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಮತಿ ಸುಧಾ ಮಾಡಲಗೇರಿ, ಕರ್ನಾಟಕ ಬೀಜ ನಿಗಮದ ವ್ಯವಸ್ಥಾಪಕರಾದ ಶ್ರೀ ಗುರುಬಸಯ್ಯ, ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಬಿಕೆ ದೇಸಾಯಿ, ಸಂಶೋಧನಾ ನಿರ್ದೇಶಕರು ಹಾಗೂ ವಿಸ್ತರಣಾ ನಿರ್ದೇಶಕರು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ಡಾಕ್ಟರ್ ಅಶೋಕ್ ಹೂಗಾರ್ ಸಹ ಸಂಶೋಧನಾ ನಿರ್ದೇಶಕರು ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ರಾಯಚೂರು ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಬೀಜ ಘಟಕದ ವಿಶೇಷ ಅಧಿಕಾರಿಗಳಾದ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ಇವರುಗಳು ವೇದಿಕೆಯ ಮೇಲೆ ಆಸೀನರಾಗಿದ್ದರು. ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡಿದ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ, ವಿಶೇಷ ಅಧಿಕಾರಿಗಳು ಬೀಜ ಘಟಕ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ಇವರು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ಮುಂಗಾರು ಮತ್ತು ಹಿಂಗಾರು ಬೀಜ ದಿನೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು, ರೈತರಿಗೆ ಬೇಕಾದ ವಿಶೇಷ ಬೀಜಗಳನ್ನ, ಸಂಶೋಧನೆಗಳನ್ನ, ಹಾಗೆಯೇ ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಎಂದು ಈ ಸಂದರ್ಭದಲ್ಲಿ ವಿವರಿಸಿದರು. ಸೊ ಮೊಟ್ಟ ಮೊದಲೇದಾಗಿ ಈ ಒಂದು ಬೀಜ ಘಟಕ ಅಥವಾ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಈ ಒಂದು ಬೀಜ ಘಟಕದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಎರಡು ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಸರ್. ಮೊದಲನೇದಾಗಿ ಮುಂಗಾರು ಆರಂಭ ಆಗುವಂತ ಒಂದು ಸಂದರ್ಭದಲ್ಲಿ ನಮ್ಮ ಭಾಗದ ರೈತರಿಗೆ ಈ ಮುಂಗಾರು ಬೆಳೆಗಳಿಗೆ ಯಾವ ತರ ಬೀಜಗಳನ್ನು ಬೇಕು ಅದಕ್ಕೆ ಅವರಿಗೆ ರೈತರಿಗೆ ಪೂರಕವಾಗಿ ಬೀಜಗಳನ್ನು ಕೊಡೋದಲ್ಲದೆ ರೈತರಿಗೆ ಈ ನಮ್ಮ ವಿಶ್ವವಿದ್ಯಾಲಯದಿಂದ ಏನು ತಂತ್ರಜ್ಞಾನಗಳನ್ನು ತಯಾರು ಮಾಡಿ ತಂತ್ರಜ್ಞಾನ ಅಭಿವೃದ್ಧಿಪಡಿಸಿರ್ತೀವಿ, ಆ ತಂತ್ರಜ್ಞಾನಗಳನ್ನ ರೈತರಿಗೆ ತಲುಪಿಸೋದಕ್ಕೋಸ್ಕರ ಮೇ 25ನೇ ತಾರೀಕಿನಂದು ನಾವು ಒಂದು ಮುಂಗಾರು ಹಂಗಾಮಿನ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ, ಬೀಜ ದಿನೋತ್ಸವ ಅಂತ ಹೇಳ್ಬಿಟ್ಟು. ಅದೇ ರೀತಿ ಈ ಹಿಂಗಾರು ಹಂಗಾಮು ಆರಂಭ ಆಗೋದಕ್ಕೆ ಮುಂಚೆ ಅಂದ್ರೆ ರೈತರಿಗೆ ಉತ್ತಮ ಮತ್ತು ಗುಣಮಟ್ಟದ ಬೀಜಗಳನ್ನ ಉತ್ಪಾದನೆ ಮಾಡಿಬಿಟ್ಟು ರೈತರಿಗೆ ತಾಂತ್ರಿಕ ಸಲಹೆಗಳನ್ನಲ್ಲದೆ ಉತ್ತಮವಾದ ಬೀಜಗಳನ್ನು ಕೊಡೋದಕ್ಕೋಸ್ಕರ ಈ ಒಂದು ಹಿಂಗಾರು ಹಂಗಾಮಿನಲ್ಲಿ ಕೂಡ ನಾವು ಇಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಇವೆರಡು ಕಾರ್ಯಕ್ರಮಗಳು ಏನಿದಾವೆ ಅಂತಂದ್ರೆ ಭಾರತ ದೇಶದಲ್ಲೇ ಒಂದು ವಿಶಿಷ್ಟವಾದ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ನಾವು ಹಲವಾರು ಬೀಜ ಘಟಕಗಳನ್ನ ನೋಡಿದೀವಿ, ಆದ್ರೆ ಈ ತರದ ಒಂದು ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇಲ್ಲ. ಇದೊಂದು ನೂತನ ಕಾರ್ಯಕ್ರಮ, ಇದೊಂದು ನಮ್ಮ ವಿಶ್ವವಿದ್ಯಾಲಯ ಆರಂಭ ಆದಾಗಿನಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಕಲ್ಯಾಣ ಕರ್ನಾಟಕದ ರೈತರಿಗೆ, ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕದ ರೈತರಿಗೆ ಬಹಳಷ್ಟು ಅನುಕೂಲ ಆಗಲಿ. ಯಾಕಂತಂದ್ರೆ ಈ ಕೃಷಿಯಲ್ಲಿ ಏನು ತಂತ್ರಜ್ಞಾನಗಳನ್ನು ಅಭಿವೃದ್ಧಿ ಪಡಿಸಿದ್ದೀವಿ, ಆ ಕೃಷಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಬಿಟ್ಟು ರೈತರು ತಮ್ಮ ಬೆಳೆಗಳೆಲ್ಲ ಏನು ನಮ್ಮ ಪ್ರಧಾನ ಮಂತ್ರಿಗಳ ಏನು ಒಂದು ಆಸೆ ಇದೆ ರೈತರ ಆದಾಯ ದ್ವಿಗುಣಗೊಳಿಸೋದು ಏನಿದೆ ಅದಕ್ಕೆ ಪೂರಕವಾಗಿ ನಾವು ಏನದಂತಂದ್ರೆ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ನಾವು ರೈತರು ತಾವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಾರೆ ಸರ್, ತಾವು ತಮ್ಮ ಒಂದು ಖರ್ಚಿನಲ್ಲಿ ಬಂದ್ಬಿಟ್ಟು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ಬೀಜಗಳನ್ನು ಅಭಿವೃದ್ಧಿ ಪಡಿಸಿದೀವಿ, ಅದ್ರ ಜೊತೆಗೆ ತಂತ್ರಜ್ಞಾನಗಳು ಏನು ಅಭಿವೃದ್ಧಿ ಪಡಿಸಿದ ಅದ್ರ ಬಗ್ಗೆ ಬಹಳಷ್ಟು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ಸರ್. ಆಮೇಲೆ ತಾವು ಈ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆನೆ ನಾವು ತಂತ್ರಜ್ಞಾನಗಳ ನಮ್ಮ ವಿಜ್ಞಾನಿಗಳ ಜೊತೆ ಚರ್ಚೆಯನ್ನು ರೈತರಿಗೆ ಚರ್ಚೆ ಮಾಡಿಬಿಟ್ಟು ಈ ತರದ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಸರ್. ಈ ಒಂದು ಹಿಂಗಾರಿನಲ್ಲಿ ನಮ್ಮ ಭಾಗದ ರೈತರೇ ಸರ್, ಅಂದ್ರೆ ನಮ್ಮ ಭಾಗದ ರೈತರು ಏನಿದ್ದಾರೆ ಅವರೇ ಒಂದು ಬೀಜೋತ್ಪಾದನಾ ಕಾರ್ಯಕ್ರಮಗಳನ್ನ ನಾವು ಕೊಡ್ತಾ ಇದ್ದೀವಿ ಸರ್. ಹಿಂಗಾರು ಬೆಳೆಗಳಲ್ಲಿ ಏನ್ ಬೆಳೆಗಳು ನಮ್ಮಲ್ಲಿ ಇದ್ದಾವೆ ಅಂದ್ರೆ ನಮ್ಮ ರೈತರೇ ಅದನ್ನ ರೈತರ ಒಂದು ಸಹಭಾಗಿತ್ವದಲ್ಲಿ ನಾವು ಬೀಜೋತ್ಪಾದನಾ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಸರ್. ಅವ್ರದೇ ಒಂದು ಬೀಜಗಳನ್ನು ನಮ್ಮ ಒಂದು ಘಟಕಕ್ಕೆ ತಗೊಂಡ್ಬಿಟ್ಟು ಸಂಸ್ಕರಣೆ ಮಾಡಿಬಿಟ್ಟು ಅತ್ಯಂತ ಗುಣಮಟ್ಟದ ಬೀಜಗಳನ್ನು ರೈತರಿಗೆ ತಲುಪಿಸೋದು ಒಂದು ಧ್ಯೇಯ ಉದ್ದೇಶದಿಂದ ಈ ಒಂದು ಬೀಜ ಘಟಕದಲ್ಲಿ ನಾವು ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಸರ್. ಅದ್ರ ಜೊತೆಗೆ ತಂತ್ರಜ್ಞಾನಗಳನ್ನು ಕೂಡ ನಾವು ರೈತರಿಗೆ ತಲುಪಿಸ್ತಾ ಇದ್ದೀವಿ. ಆಮೇಲೆ ಬಹಳಷ್ಟು ರೈತರು ಮತ್ತೆ ಮುಂಗಾರು ಹಂಗಾಮಿನಲ್ಲಿ ಆಗಿರ್ಬೋದು ಅಥವಾ ಹಿಂಗಾರು ಹಂಗಾಮಿನಲ್ಲಿ ಯಾರು ರೈತರು ಈ ಒಂದು ನಮ್ಮ ಬೀಜೋತ್ಪಾದನೆಯಲ್ಲಿ ಅತ್ಯಂತ ಹೆಚ್ಚಿನ ಇಳುವರಿ ತೆಗೆದಿರ್ತಾರೋ ಅಂತ ಒಬ್ಬ ರೈತರಿಗೂ ಕೂಡ ಆಯ್ಕೆ ಮಾಡ್ಕೊಂಡು ಬಿಟ್ಟು ರೈತರಿಗೆ ನಾವು ಸನ್ಮಾನ ಕೂಡ ಮಾಡ್ತಾ ಇದ್ದೀವಿ ಸರ್. ಅಂದ್ರೆ ಆದಷ್ಟು ಮಟ್ಟಿಗೆ ನಮ್ಮ ವಿಶ್ವವಿದ್ಯಾಲಯ ರೈತರ ವಿಶ್ವವಿದ್ಯಾಲಯ ಆಗಿ ಪರಿವರ್ತನೆ ಆಗಲಿ ಅನ್ನೋ ಒಂದು ದಿಸೆಯಿಂದ ಯಾಕಂತಂದ್ರೆ ಸರ್, ಯಾವುದೇ ಒಂದು ವಿಶ್ವವಿದ್ಯಾಲಯ ಮುಂದೆ ಬರ್ಬೇಕಾಯ್ತಂತಂದ್ರೆ ಆ ವಿಶ್ವವಿದ್ಯಾಲಯದ ಪ್ರಮುಖ ಅಂಗ ಅಂತಂದ್ರೆ ಬೀಜ ಸರ್. ಯಾವ್ದು ನಾವು ಉತ್ತಮವಾದ ಆಯ್ಕೆ ಬೀಜವನ್ನು ಆಯ್ಕೆ ಮಾಡ್ಕೊಂಡು ಅಂತಂದ್ರೆ ಆ ಫಸಲು ಏನಿರ್ತದೆ ತುಂಬಾ ಚೆನ್ನಾಗಿ ಬರ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಸರ್. ಈ ಒಂದು ಹಿಂಗಾರು ಹಂಗಾಮಿನಲ್ಲಿ ಸುಮಾರು ನಮ್ಮ ಬೀಜ ಘಟಕದಲ್ಲಿ 2638 ಕ್ವಿಂಟಲ್ನಷ್ಟು ನಾವು ವಿವಿಧ ಬೀಜಗಳ ವಿವಿಧ ಬೆಳೆಗಳ ಬೀಜಗಳ ತಳಿಗಳನ್ನು ಅಭಿವೃದ್ಧಿಪಡಿಸಿ ರೈತರ ಸಹಭಾಗಿತ್ವದಲ್ಲಿ ಉತ್ಪಾದನೆ ಮಾಡಿಬಿಟ್ಟು ಈ ಸಲ ರೈತರಿಗೆ ನಾವು ಕೊಡ್ತಾ ಇದ್ದೀವಿ ಸರ್. ಅದರಲ್ಲೂ ಪ್ರಮುಖವಾಗಿ ಕಡಲೆ ನಮ್ಮ ಒಂದು ಭಾಗದಲ್ಲಿ ಪ್ರಮುಖವಾದ ಬೆಳೆ. ಕಡಲೆಯಲ್ಲಿ ಸುಮಾರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ತಳಿ ಅಭಿವೃದ್ಧಿಪಡಿಸಿದಂತಹ ಸೂಪರ್ ಅಣ್ಣಗಿರಿ 1 ಅಂತೇಳಿ ತಳಿ ಇದೆ. ಈ ಸಲ ಬಹಳಷ್ಟು ಪ್ರಮಾಣದಲ್ಲಿ ನಾವು ಉತ್ಪಾದನೆ ಮಾಡ್ತಾ ಇದ್ವಿ. ಆಮೇಲೆ JJ11 ಅಂತ ಹೇಳ್ಬಿಟ್ಟು ಅಂದ್ರೆ ರಾಷ್ಟ್ರೀಯ ಒಂದು ತಳಿ ಏನಿದೆ ಅದನ್ನು ಕೂಡ ಅಭಿವೃದ್ಧಿಪಡಿಸಿದ್ವಿ. ಸೊ ಈ ತರ ಹಲವಾರು ಈ ಒಂದು ಕಡಲೆ ಬೆಳೆಯಲ್ಲಿ ಇರುವಂತಹ ಬೆಳೆಗಳನ್ನು ಉತ್ಪಾದನೆ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನಾವು ಈ ಒಂದು ಸೂರ್ಯಕಾಂತಿ ಬೆಳೆಯಲ್ಲೂ ಕೂಡ ನಾವು ಹೈಬ್ರಿಡ್ ಅಂದ್ರೆ ಸಂಕರ್ಣ ತಳಿಗಳನ್ನು ಅಭಿವೃದ್ಧಿಪಡಿಸಿಬಿಟ್ಟು ರೈತರಿಗೆ ತಲುಪಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಸರ್, ತಮ್ಗೆ ತಿಳಿದ ಹಾಗೆ ಮೊನ್ನೆ ರೀಸೆಂಟ್ ಆಗಿ ಒಂದು 15 ದಿವಸ ಹಿಂದ್ಗಡೆ ನಾವು ಈ ಒಂದು ಸಿರಿಧಾನ್ಯಗಳ ಮೇಳ ಮಾಡಿದ್ವಿ ಸರ್. ಸಿರಿಧಾನ್ಯಗಳ ಮೇಳದಲ್ಲಿ ಸುಮಾರು 4 ತಳಿಗಳನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿಪಡಿಸಿದ್ವಿ. ಸೊ ಆ ಒಂದು ತಳಿಗಳನ್ನು ಅಭಿವೃದ್ಧಿಪಡಿಸಿದ ತಳಿಗಳನ್ನು ಕೂಡ ನಾವು ಈ ವರ್ಷ ಅಂದ್ರೆ ಈ ಪ್ರಸ್ತುತ ವರ್ಷದಲ್ಲಿ ಆದಷ್ಟು ಮಟ್ಟಿಗೆ ಬೀಜೋತ್ಪಾದನೆ ಮಾಡಿಬಿಟ್ಟು ಈ ಒಂದು ಸಿರಿಧಾನ್ಯಗಳ ಬೆಳೆಗಳಲ್ಲಿ ಬೇಕಾದಂತಹ ತಳಿಗಳನ್ನು ನಾವು ರೈತರಿಗೆ ತಲುಪಿಸುವಂತ ಒಂದು ನಿಟ್ಟಿನಲ್ಲಿ ಒಂದು ಆಯೋಜನೆಗಳನ್ನು ಮಾಡ್ಕೋತಾ ಇದ್ದೀವಿ. ಸೊ ಈ ರೀತಿ ಈ ಒಂದು ರೈತರಿಗೆ ಬೇಕಾಗಿರುವಂತಹ ಉತ್ತಮ ಗುಣಮಟ್ಟದ ಬೀಜಗಳನ್ನ ರೈತರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಪಡಿಸಿಕೊಂಡು ಬಿಟ್ಟು ಮುಂದೆ ಅದೇ ಬೀಜಗಳನ್ನ ನಮ್ಮ ಭಾಗದ ಇನ್ನಿತರ ರೈತರಿಗೆ ಅದನ್ನು ಆ ತಳಿಗಳು ಪಸರಿಸಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ಅದ್ರ ಜೊತೆಗೆ ಸರ್, ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬೀದರ್ನಲ್ಲಿ ಪ್ರಮುಖವಾಗಿ ಸೋಯಾ ಅವರೇ ಬಹಳಷ್ಟು ಬರ್ತಾ ಇದೆ ಸರ್. ಸೊ ಈ ವರ್ಷ ನಾವು ಇನ್ನೊಂದು ಮುಂದೆ ಒಂದು ಹೆಜ್ಜೆ ಇಟ್ಬಿಟ್ಟು ಸರ್, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಏನಾದ್ರೂ ಅದು ಮಾಡ್ಲಿಕ್ಕೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಸಲ ನಾವು ಬಹಳಷ್ಟು ರೈತರಿಗೆ ಈ ಒಂದು ಸರ್ ಇಲ್ಲಿ SN ಕ್ಯಾಂಪ್ ಅಂತ ಹೇಳಿದೆ ಸರ್, ಅಲ್ಲಿ SN ಕ್ಯಾಂಪ್ ನಲ್ಲಿ ನಾವು ಸೋಯಾ ಅವರ ಬೀಜೋತ್ಪಾದನೆ ಮಾಡ್ತಾ ಇದ್ದೀವಿ ಸರ್. ಅದ್ರ ಜೊತೆಗೆ ಗೊಬ್ಬರದಲ್ಲಿ ಕೂಡ ನಾವು ಬೀಜೋತ್ಪಾದನೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಸರ್. ಸೋಯಾ ಅವರೇ ಕೂಡ ನಮ್ಮ ಈ ಒಂದು ರಾಯಚೂರು ಜಿಲ್ಲೆಯಲ್ಲಿ ಬಹಳ ಚೆನ್ನಾಗಿ ಬರ್ತಾ ಇದೆ ಸರ್. ಸೊ ಆ ಒಂದು ನಿಟ್ಟಿನಲ್ಲಿ ಈ ಸೋಯಾ ಅವರ ಬೆಳೆಯಲ್ಲೂ ಕೂಡ ನಾವು ಬೀಜೋತ್ಪಾದನೆ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಗೊಳ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಶಿವನಗೌಡ ನಾಯಕ್ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ಹಾಗೂ ಶಾಸಕರು ದೇವದುರ್ಗ, ಹಾಗೂ ಮಾನ್ಯ ಸದಸ್ಯರು, ವ್ಯವಸ್ಥಾಪನಾ ಮಂಡಳಿ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ಹಾಗೂ ವೇದಿಕೆ ಮೇಲಿದ್ದಂತಹ ಎಲ್ಲಾ ಗಣ್ಯಮಾನ್ಯರು ಸಸಿಗೆ ನೀರಣಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಭಾಗಿತ್ವದಲ್ಲಿ ಅತ್ಯುತ್ತಮ ಬೀಜೋತ್ಪಾದನೆಯನ್ನ ಕೈಗೊಂಡಂತಹ ರಾಂಪುರದ ರೈತರಾದ ಶ್ರೀ ಸಿದ್ದರಾಮೇಶ್ವರ ತಂದೆ ಭೀಮಣ್ಣ ಇವರುಗಳನ್ನ ವೇದಿಕೆ ಮೇಲಿದ್ದಂತಹ ಗಣ್ಯಮಾನ್ಯರು ಸ್ವಾಗತಿಸಿ ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಮುಂಗಾರು ಹಂಗಾಮಿಗೆ ಹಾಗೂ ರೈತರ ಬೀಜೋತ್ಪಾದನಾ ಕಾರ್ಯಕ್ರಮದಲ್ಲಿ ಬರಬಹುದಾದಂತಹ ತೊಂದರೆಗಳು ಹಾಗೂ ಪರಿಹಾರಗಳ ಕುರಿತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು, ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರುಗಳು, ಕುಲಪತಿಗಳು ಹಾಗೂ ರೈತ ಬಾಂಧವರು ಈ ಸಂದರ್ಭದಲ್ಲಿ ಸುದೀರ್ಘವಾಗಿ ಸಂವಾದ ಕಾರ್ಯಕ್ರಮವನ್ನು ನಡೆಸಿದರು. ಹಿಂಗಾರು ಮತ್ತು ಮುಂಗಾರಿಗೆ ಪೂರ್ವಭಾವಿ ನೀವು ಸರಿಯಾಗಿ ಪ್ಲಾನಿಂಗ್ಸ್ ಇರೋದಿಲ್ಲ ಅನ್ನೋದು ಅವ್ರದೊಂದು ಪ್ರಶ್ನೆ. ಅದು ಸರಿಯಾದ ರೀತಿಯಲ್ಲಿ ಒಂದು ಯೋಜನೆ ನೀವು ನಿಗದಿತ ಸಮಯದೊಳಗೆ ಹಾಕಬೇಕು. ತದನಂತರ ಏನ್ ಹೇಳ್ತಾರೆ, ತೂಕದಲ್ಲಿ ರೈತರಿಗೆ ಅನ್ಯಾಯ ಆಗ್ತದೆ, 1 ಕೆಜಿ ಎಕ್ಸ್ಟ್ರಾ ತಗೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅವ್ರು ಏನಂತಾರ, ಸೀಡ್ ತಯಾರಿಕೆ ವಿಚಾರದವಾಗಿ ಪ್ರತ್ಯೇಕ ಸಭೆ ಮಾಡಬೇಕು ಅಂತ ಕೇಳ್ತಿದ್ದಾರೆ. ರಾಜಶೇಖರ್ ಇಂಟ್ರಿಗೇಷನ್ ಮಾಡಿ, ಅವರಲ್ಲಿರೋ ವಿಚಾರ ನಿಮ್ಗೆ ಸಿಕ್ಕರೆ ನಿಮಗೂ ಒಳ್ಳೇದಲ್ಲ, ವಿಜ್ಞಾನಿಗಳಿಗೆ ಉಪಯೋಗ ಆಗುತ್ತೆ, ಇನ್ನೊಬ್ರಿಗೆ ಉಪಯೋಗ ಆಗುತ್ತೆ, ನಿಮಗೂ ಉಪಯೋಗ ಆಗುತ್ತೆ. ಸಭೆ ಕರೆದ್ಮೇಲೆ ನಮ್ಮ ನಡುವ ನಿಮ್ ನಡುವ ಚರ್ಚೆ ಆಗಲಿ, ಇಂಟ್ರಗೇಷನ್ ಆದ್ರೆ ನಿಮ್ಮಿಂದ ಹೆಚ್ಚಿನ ಮಾಹಿತಿ ಅವ್ರಿಗೆ ಸಿಗುತ್ತೆ, ಅವರಿಂದ ನಿಮಗ್ ಸಿಗುತ್ತೆ ಅನ್ನೋದು ಅವರ ಒಂದು ವಾದ. ಈಗ ರೈತರ ಪ್ರೊಟೆಕ್ಷನ್ ಗೆ ಬರ್ಬೇಕು. ನಮ್ಮ ಆದ್ಯತೆ ಏನು ಅಂತಂದ್ರೆ, ನಮ್ಮ ಸರ್ಕಾರ ಮತ್ತು ಕೃಷಿ ವಿಶ್ವವಿದ್ಯಾಲಯಗಳ ಆದ್ಯತೆ, ವಿಜ್ಞಾನಿಗಳ ಆದ್ಯತೆ ಏನಂತಂದ್ರೆ, ನಾವು ರೈತರಿಗೆ ಧ್ವನಿ ಆಗಬೇಕು, ರೈತರಿಗೆ ಆದ್ಯತೆ ಆಗಬೇಕು. ಅಂದ್ರೆ ಈಗಾಗಿರ್ತಕ್ಕಂಥದ್ದು ಪುನರಾವರ್ತನೆ ಆಗಬಾರ್ದಲ್ಲ. ಬಹುತೇಕ ನೀವು ವಾತಾವರಣದ ಆಧಾರದ ಮೇಲೆ ಕ್ರಾಪ್ ಫೇಲ್ಯೂರ್ ಆಗಿದೆ ಅಂತೇಳಿ ನಿಮ್ ವಿಜ್ಞಾನಿಗಳ ಅಭಿಪ್ರಾಯ ಇರಬಹುದು, ನಿಮ್ಮದು ಸತ್ಯ ಇರಬಹುದು, ಆದ್ರೆ ಅಷ್ಟೇ ಸತ್ಯ ರೈತರದು ಕೂಡ ಇದೆ. ರೈತರು ಇಸ್ ರೈಟ್ ಪ್ಲೇಸ್, ಅವ್ರು ಎಲ್ಲಿ ಪ್ರಶ್ನೆ ಮಾಡ್ಬೇಕು? ಮತ್ತೆ ಪ್ರಶ್ನೆ ನಮ್ಮಂತವ್ರು ಬಂದಾಗ, ನಿಮ್ಮಂತವ್ರು ಇದ್ದಾಗ ಇಂಥ ವೇದಿಕೆಯಲ್ಲಿ ಪ್ರಶ್ನೆ ಮಾಡೋದು ಅವ್ರ ಹಕ್ಕು, ಅವಕಾಶ ಮಾಡಿಕೊಡಿ. ಇದು ನಿಮಗೆ ಇಷ್ಟು ದೊಡ್ಡ ವಿಶ್ವವಿದ್ಯಾಲಯ ಇದೆ, ನೀವು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಎಸ್ಟಾಬ್ಲಿಷ್ ಮಾಡಿದಿರಿ, ನೀವು ಕೆಲಸ ಮಾಡ್ತಾ ಇದ್ರಿ, ಮಾಡ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ವಿಶ್ವವಿದ್ಯಾಲಯ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇದು ರೈತರ ಧ್ವನಿ ಆಗ್ಬೇಕು. ಏಜೆನ್ಸಿದವ್ರಿಗೆ ಸಂಬಂಧಪಟ್ಟಿದ್ದು, ಈಗ ನಾನು ಸೀಡ್ ಗ್ರೋವರ್, ಈಗ ನಾವು ಕೆ ಎಸ್ ಆಗ್ಲಿ ಎನ್ ಎಸ್ ಆಗ್ಲಿ ಅಥವಾ ಯೂನಿವರ್ಸಿಟಿ ಅಲ್ಲಿ ನಾನು ಸೀಡ್ ಡೆಪಾಸಿಟ್ ಮಾಡ್ತೇನೆ, ಏನಪ್ಪ ಅಂದ್ರೆ ಒಂದು 100 ಕ್ವಿಂಟಲ್ ಕಡಲೆ ಬೆಳೆದು ಇಲ್ಲಿ ಇಡ್ತೀನಿ. ನಂದು ಪ್ರೊಸೆಸ್ ಆದ್ಮೇಲೆ ಇವ್ರ ಗುಡ್ ಕ್ವಾಲಿಟಿ ಸೀಡ್ ಬರ್ತದ, ರಿಜೆಕ್ಟೆಡ್ ಬರ್ತದ. ಅದು ಗುಡ್ ಕ್ವಾಲಿಟಿ ಮತ್ತು ರಿಜೆಕ್ಟೆಡ್ ಕ್ವಾಲಿಟಿ ಎರಡು ಬತ್ತ ಸೇರಿಸಿದ್ರೆ 100 ಕ್ವಿಂಟಲ್ಲೇ ಆಗ್ಬೇಕು. ಅದು ಅದು ಇವ್ರು ಏನ್ ಮಾಡ್ತಿದಾರ, 80 ಕ್ವಿಂಟಲ್ ತೋರಿಸ್ತಿದಾರ, ಇನ್ನ 20 ಕ್ವಿಂಟಲ್ ವೇಟ್ ಲಾಸ್ ಅಂತಾರ. ವೇಟ್ ಲಾಸ್ ಹೆಂಗಾಗುತ್ತೆ? ನಾನ್ ನಿಮ್ ಗೋಡನಿಗೆ ತಂದು ಎಷ್ಟು ಹಚ್ಚಿರ್ತೀನಲ್ಲ ಗುಡ್ ಸೀಡು ಮತ್ತೆ ರಿಜೆಕ್ಟೆಡ್ ಸೀಡು, ನನಗೆ ಲೆಕ್ಕ ಕೊಡಕಲ್ಕ ಅಷ್ಟೇ ಆಗ್ಬೇಕು. ಏನೋ ಒಂದು 1/4 ಕ್ವಿಂಟಲ್ ಆ ಕಡೆ ಕಡೆ ಆತಂದ್ರೆ ಸರಿ, ಅದು ಉಳಿದಿದ್ದು ಎಲ್ಲಿಗೆ ಹೋಗುತ್ತೆ? ನಾನು 800 ಕ್ವಿಂಟಲ್ ಎನ್ ಎಸ್ ಇದಲ್ಲಿ ಭತ್ತ ಹಾಕಿದ್ರೆ 125 ಕ್ವಿಂಟಲ್ ವೇಟ್ ಲಾಸ್ ಅಂತ ತೋರಿಸ್ತಾ ಇದಾರ. 125 ಕ್ವಿಂಟಲ್ ಭತ್ತಕ್ಕೆ ಎಷ್ಟಾಗುತ್ತೆ ಕಾಸ್ಟ್? ಈಗ ಭತ್ತದಲ್ಲಿ ಇಳುವರಿ ಜಾಸ್ತಿ ಬರ್ತಾ ಇದೆ, ನಾವು ಕಡಿಮೆ ತಗೊಳ್ತಾ ಇದೀವಿ ಅಂತಕ್ಕಂಥದ್ದು ಒಂದು ಬರ್ತಾ ಇದೆ ಅಲ್ಲ. ನಾವು ಎಸ್ ಎಲ್ ಸಿ ಬೋರ್ಡ್ ಪಿ ಸಿ ಬೋರ್ಡ್ ಇದ್ದಂಗೆ ಅಂದ್ರೆ ಬೀಜೋತ್ಪಾದಕರ ಜೊತೆ ಕ್ವಾಲಿಟಿ ಅನಲೈಸ್ ಮಾಡ್ತಕ್ಕಂತ ಒಂದು ಸಂಸ್ಥೆ ನಮ್ದು. ಈಗ ನಾವು ರೈತರು ಮತ್ತು ಬೀಜೋತ್ಪಾದಕರ ಜೊತೆ ಏನ ಕ್ಷೇತ್ರ ಮಟ್ಟದಲ್ಲಿ ನಾವು ತಾಕಗಳನ್ನು ನೋಡ್ತೀವಿ, ಯಾವುದೇ ಬೆಳೆ ಆಗಿರಲಿ. ಈಗ ಎಸ್ಪೆಷಲಿ ನೀವು ಭತ್ತದ ಹೇಳ್ತಾ ಇದ್ದೀರಿ, ಭತ್ತದ ಏನಾಗ್ತಾ ಇದೆ ಅಂತಂದ್ರೆ ಈಗ 5 ಎಕರೆಗೆ 1 ಎಕರೆ ಎಕ್ಸಸ್ ಆಗುತ್ತೆ. ಅಂದ್ರೆ ನೀವೇನ್ ಸಸಿ ಮಡಿ ಮಾಡಿಕೊಂಡು ಏನ್ ಮಾಡ್ತಿರಲ್ಲ, ಏರಿಯಾ ಕ್ಷೇತ್ರ ಜಾಸ್ತಿ ಆಗುತ್ತೆ. ಅಲ್ಲಿ ಏನಾಗುತ್ತೆ, ನಾವು ಎಕ್ಸಸ್ ಏರಿಯಾ ಮಾಡ್ಲಿಕ್ಕೂ ನಮಗೆ ಪ್ರಾವಿಷನ್ ಇದೆ, ಬಟ್ ನಾವ್ ಯಾಕೆ ಮಾಡ್ಲಿಕ್ಕಾಗಲ್ಲ ಅಂದ್ರೆ ಆ ಸರ್ವೆ ನಂಬರ್ ನಲ್ಲಿ 5 ಎಕರೆ ಇರ್ತದೆ. ನಾವು ಸಸಿ ಮಡಿ ಮಾಡಿಕೊಂಡು ಮೇನ್ ಫೀಲ್ಡ್ಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಲ್ಲ, ಮಾಡೋದ್ರಲ್ಲಿ ಏನಾಗುತ್ತೆ ಅಂತಂದ್ರೆ 5 ಎಕರೆ ಕ್ಷೇತ್ರ ಅವನು ರೈತ ತಗೊಂಡು ಅಂತಂದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡೋ ಸಮಯದಲ್ಲಿ ಹೆಚ್ಚಿನ ಕ್ಷೇತ್ರ ಆಗುತ್ತೆ. ನಾವು ಇನ್ಸ್ಪೆಕ್ಷನ್ ಮಾಡಿದಾಗ ಏನಾಗುತ್ತೆ, ಯಾವ ಒಂದು ಸರ್ವೆ ನಂಬರ್ ಅಲ್ಲಿ ಆರ್ ಟಿ ಸಿ ಯಾವ್ದು ಕೊಟ್ಟಿರ್ತಿರಲ್ಲ ಅದ್ರ ಪ್ರಕಾರ ಮಾಡಿದಾಗ ಅಲ್ಲಿ ನಾವು ಎಕ್ಸಸ್ ಏರಿಯಾ ಮಾಡ್ಲಿಕ್ಕೆ ಚಾನ್ಸ್ ಇರಲ್ಲ, 5 ಎಕರೆ ಇರ್ತದೆ. ಅವಾಗ ಏನಾಗುತ್ತೆ, ರೈತ ಏನ್ ಮಾಡ್ತಾನೆ, ಸಸಿ ಮಡಿ ಉಳಿದಿದ್ದನ್ನ ತಗೊಂಡೋಗಿ ಬೇರೆ ಒಂದು ಸರ್ವೆ ನಂಬರ್ ನಲ್ಲಿ ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿ ಅಲ್ಲಿ ಬೆಳಿತಾನೆ. ಬಟ್ ಸೀಡ್ ಸೀಡ್ ಇಸ್ ಒಂದೇ, ನಾವು ಕೊಟ್ಟಿದ್ರಲ್ಲೇ ಎಕ್ಸಸ್ ಆಗಿರೋದ ಏರಿಯಾ ಬೇರೆ ಕಡೆ ಇರ್ತದೆ. ಅದು ಏನಾಗುತ್ತೆ, ನಾವು ಕ್ಷೇತ್ರ ನಿರೀಕ್ಷಣೆ ಮಾಡೋ ಸಮಯದಲ್ಲಿ ನಮ್ಮ ಲೆಕ್ಕಕ್ಕೆ ಬರೋದೇ ಇಲ್ಲ ಅದು. ಆದ್ರೆ ರೈತ ಬೀಜ ಕೊಡೋ ಸಮಯದಾಗ ಏನ್ ಮಾಡ್ತಾನೆ, ಅದನ್ನು ಸೇರಿಸ್ಕೊಂಡ್ಬಂದು ಕೊಡ್ತಾನೆ. ಕೊಟ್ಟಾಗ ಏನಾಗುತ್ತೆ, ಸಾರ್ ಇಳುವರಿ ಇಷ್ಟು ಬಂತು ಅಂತೇಳಿ. ಬಟ್ ಇಳುವರಿ ನಾವು ಹಾಕ್ಬೇಕಂತಂದ್ರೆ ಯಾವ ಒಬ್ಬ ವಿಜ್ಞಾನಿ ತಳಿ ಕಂಡಿಡಿದಿರ್ತಾನಲ್ಲ, ಅವನು ಮಲ್ಟಿ ಲೊಕೇಶನಲ್ ಟ್ರಯಲ್ ಎಲ್ಲದನ್ನು ಮಾಡಿ ಎಷ್ಟು ಅದ್ರ ಕ್ಯಾರೆಕ್ಟರ್ಸ್ ಏನೋ ಅದು ಎಷ್ಟು ಇಳುವರಿ ಬರುತ್ತೆ ಅಂತೇಳಿ ಅವನು ಅದನ್ನ ಬರೆದು ಬಿಟ್ಟಿರ್ತಾನೆ. ಅದ್ರ ಬೇಸಿಸ್ ಮೇಲೆ ಮತ್ತು ನಾವು ಈಗ ಅಧಿಕ ಇಳುವರಿಗೆ ಆಧುನಿಕ ಬೇಸಾಯ ಕ್ರಮಗಳು ಅಂತೇನು ವಿಶ್ವವಿದ್ಯಾನಿಲಯಗಳು ಏನ್ ಒಂದು ಗೈಡ್ ಲೈನ್ಸ್ ಇದೆಯಲ್ಲ, ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್, ಅವೆಲ್ಲವನ್ನು ನೋಡಿಕೊಂಡು ನಾವು ಇಳುವರಿನ ಹಾಕ್ಬೇಕಾಗತ್ತೆ. ಯಾಕಂದ್ರೆ ಕಂಡಿಡದಕ್ಕಂತ ತಳಿ ವಿಜ್ಞಾನಿನ ಬಿಟ್ಟು ನಾವು ಬೇರೆ ಒಂದು ಇದನ್ನ ನಾವು ಇದು ಮಾಡ್ಲಿಕ್ಕೆ ಆಗಲ್ಲ. ಹಂಗಾಗಿ ಏನಾಗುತ್ತೆ, ಈ ಭತ್ತದಲ್ಲಿ ಈ ಸಮಸ್ಯೆ ಬರ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ನಂತರ ತಾವು ಹೇಳಿದ್ರೆ ಇಲ್ಲ ಇದು ನೀವು ಪ್ರೊಸೆಸಿಂಗ್ ಪ್ಲಾಂಟ್ ಅಲ್ಲಿ ಅಂದ್ರೆ ಬೀಜ ಸಂಸ್ಕರಣಾ ಘಟಕದಲ್ಲಿ ಲೇಟ್ ಆಗ್ತಾ ಇದೆ ಗ್ರೇಡಿಂಗ್ ಅಂತೇಳಿ. ಈಗ ನಮ್ಮಲ್ಲಿ ಬೀಜೋತ್ಪಾದನೆ ಏನಾಗ್ತಾ ಇದೆ, 3 ಹಂಗಾಮ್ನಲ್ಲಿ ಇರುತ್ತೆ. 3 ಹಂಗಾಮ್ನಲ್ಲಿ ಇರೋದ್ರಿಂದ ಮುಂಗಾರು ಹಂಗಾಮು, ಹಿಂಗಾರು ಮತ್ತು ಬೇಸಿಗೆ. ಈಗ ಮುಂಗಾರು ಹಂಗಾಮಿಂದು ನಾವು ಮೊದಲು ಏನ್ ಮಾಡ್ತೀವಿ, ಪ್ರೊಸೆಸಿಂಗ್ ಮತ್ತು ಏನು ಟೆಸ್ಟಿಂಗ್ ಎಲ್ಲ ಮಾಡಿದ ನಂತರ ಹಿಂಗಾರು ಹಂಗಾಮಿನ ಬೆಳೆಗಳಿಗೆ ನಾವು ಅವಕಾಶ ಮಾಡ್ಕೊಡ್ತೀವಿ. ಆ ನಂತರ ಇನ್ನೊಂದೇನ, ಯಾ ಹಿಂಗಾರು ಹಂಗಾಮಿಂದ ಯಾಕೆ ಲೇಟ್ ಆಗುತ್ತಂದ್ರೆ, ಈಗ ಬೇಸಿಗೆ ಹಂಗಾಮಿನಲ್ಲಿ ನಾವು ಭತ್ತ ಬೆಳೆದಿರ್ತೀವಿ, ಅದು ಮುಂಗಾರಿಗೆ ಮತ್ತೆ ಬೇಕಾಗುತ್ತೆ. ಹಂಗಾಗಿ ಏನಾಗುತ್ತೆ, ಕಡ್ಲೆ ಹಿಂಗಾರಿಗೆ ಬೇಕಾಗುತ್ತೆ ಸೆಪ್ಟೆಂಬರ್ ಅಕ್ಟೋಬರ್ಗೆ. ಹಂಗಾಗಿ ಏನಾಗುತ್ತೆ, ನಾವು ಅಲ್ಲಿ ಸ್ವಲ್ಪ ಏನ್ ಮಾಡ್ತೀವಿ ಅಂತಂದ್ರೆ ಮುಂಗಾರು ಹಂಗಾಮಿಗೆ ಯಾವ ಬಿತ್ತನೆ ಬೀಜಗಳು ಬೇಕು ಅವನ್ ಸಪ್ಲೈ ಮಾಡ್ಲಿಕ್ಕೆ ಸ್ವಲ್ಪ ಆದ್ಯತೆ ಕೊಡ್ತೀವಿ. ಹಂಗಾಗಿ ಏನಾಗುತ್ತೆ, ಹಿಂಗಾರು ಹಂಗಾಮಿನ ಸ್ವಲ್ಪ ಏನು ಲೇಟ್ ಆಗುತ್ತೆ ಅಷ್ಟೇ ವಿನಃ ಬಿಟ್ರೆ. ಇನ್ನೊಂದು ಏನಂತಂದ್ರೆ, ಈಗ ಜನವರಿ ಫೆಬ್ರವರಿಯಲ್ಲಿ ನೀವ್ ಏನಾದ್ರೂ ಮೆಟೀರಿಯಲ್ ತಂದು ಕೊಟ್ರೆ ಮುಂದೆ ಮಾರ್ಚ್ ಏಪ್ರಿಲ್ ಮೇ ದಲ್ಲಿ ನಮ್ಮ ರಾಯಚೂರಲ್ಲಿ ಹೆಚ್ಚಾಗಿ ಈ ಏನಾದ್ರು ಉಷ್ಣಾಂಶ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಸ್ವಲ್ಪ ಆರಸಿ ಹೋಗೋದು ಅಂತ ಹೇಳ್ತೀವಿ. ಅದೆಲ್ಲ ತಮಗೆಲ್ಲ ಗೊತ್ತಿರತಕ್ಕಂಥದ್ದು, ನನಗಿನ ಚೆನ್ನಾಗಿ ತಮಗೂ ಗೊತ್ತಿದೆ, ಆರಸಿ ಹೋಗುತ್ತೆ ಅಂತೇಳಿ. ಹಂಗಾಗಿ ಏನ್ ಮಾಡ್ತೀವಿ ನಾವು, ಆನಂತರ ಗನಿವಿ ಬ್ಯಾಗ್ 1 ಕಿಲೋ ಅಂತೇಳಿ ಲೆಕ್ಕ ಇಟ್ಕೊಂಡು ಈಗ 80 ಕೆಜಿ ಪ್ಯಾಕಿಂಗ್ ಮಾಡಿದ್ರೆ 81 ಕೆಜಿ ಇಡ್ತೀವಿ. ಆನಂತರ ಇನ್ನೊಂದು ನಮ್ಮಲ್ಲಿ ಏನ್ ಅವಕಾಶ ಇದೆ ಅಂತಂದ್ರೆ, ಸ್ವತಃ ನಾವು ನಮ್ಮ ಆಫೀಸ್ನವ್ರು ಏನು ಸ್ವತಃ ಏನು ಮಾಡೋದಿಲ್ಲ, ಜೊತೆಗೆ ಬೀಜೋತ್ಪಾದಕ ಜೊತೆಗೆ ಹೋಗಿ ನಾವು ಕ್ಷೇತ್ರ ನಿರೀಕ್ಷಣೆ ಮಾಡ್ತೀವಿ, ಜೊತೆಗೆ ಅವ್ರನ್ನ ಕನ್ಸಲ್ಟ್ ಮಾಡಿಕೊಂಡು ರೈತನ ಜೊತೆಗೆ ಇದು ಮಾಡಿಕೊಂಡು ನಾವು ಇಳುವರಿಯನ್ನು ಬರೀತೀವಿ. ಅದೇ ರೀತಿ ಬೀಜೋತ್ಪಾದಕರು ಕೂಡ ನಮ್ಮ ಒಂದು ಕ್ಷೇತ್ರ ನಿರೀಕ್ಷಣಾ ವರದಿ ಆಧಾರದ ಮೇಲೆ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಳ್ತಾರೆ, ಅಂದ್ರೆ ಬೀಜವನ್ನ ತಗೊಂಡು ಅವನ ಮುಂದಿನ ಪ್ರಮಾಣೀಕರಣಕ್ಕೆ ಇದು ಮಾಡ್ಕೊಳ್ತೀವಿ. ಆ ನಂತರ ಇನ್ನೊಂದು ಈ ವಿಷಯದಲ್ಲಿ ನಾನು ಹೇಳಲಿಕ್ಕೆ ಏನ್ ಇಷ್ಟಪಡ್ತಿದ್ದೇನೆ ಅಂತಂದ್ರೆ, ಪ್ರತಿಯೊಬ್ಬ ರೈತರು ಬರೆಯೋದು ಬಲ್ಕ್ ಮೆಟೀರಿಯಲ್ ತಂದು ಇಲ್ಲಿ ಇಟ್ಬಿಟ್ರೆ ಅಷ್ಟೇ ಆಗಲ್ಲ, ಅದನ್ನ ಸಂಸ್ಕರಣೆಗೆ ಮತ್ತು ನೆಕ್ಸ್ಟ್ ಏನು ಟೆಸ್ಟಿಂಗ್ ಎಲ್ಲ ಆದ ನಂತರ ಸ್ಮಾಲರ್ ಸೈಜ್ ಪ್ಯಾಕಿಂಗ್ ಅಂತ ಹೇಳ್ತೀವಲ್ಲ, ಫಾರ್ ಎಕ್ಸಾಂಪಲ್ ಈಗ ತೊಗರಿ, ಈಗ ನಾವು ಎಲ್ಲ ಬಲ್ಕ್ ಅಲ್ಲಿ ಇಟ್ಟಿರ್ತೀವಿ 80 ಕೆಜಿ ಹಂಗ ಗನಿ ಬ್ಯಾಗ್ ಅಲ್ಲಿ, ಆದ್ರೆ ನಾವು ಪ್ಯಾಕಿಂಗ್ ಮಾಡೋದು 5 ಕಿಲೋ ಮಾಡ್ತೀವಿ ಅಂದ್ರೆ 1 ಎಕರೆಗೆ ಎಷ್ಟು ಬೀಜ ಸಾಕಾಗುತ್ತೆ ಅಷ್ಟು ಮಾಡ್ತೀವಲ್ಲ. ಸ್ಮಾಲರ್ ಸೈಜ್ ಪ್ಯಾಕಿಂಗ್ ಮಾಡ್ತಾ ಹೋದಾಗ ಏನಾಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ಅಂದ್ರೆ ಅದಕ್ಕೆ ನಾನೇನು ರೈತ ಬಾಂಧವರಲ್ಲಿ ಕೇಳ್ಕೊಡ್ತೀನಿ ಬೀಜ ಉತ್ಪಾದನೆ ಮಾಡೋರಲ್ಲಿ, ಅಂದ್ರೆ ತಾವು ಬೀಜ ಸಂಸ್ಕರಣೆಗೆ ಮತ್ತು ಪೊಟ್ಟಣೀಕರಣಕ್ಕೆ ಅಟೆಂಡ್ ಆಗ್ರಿ ಅಂದ್ರೆ ಹಾಜರಾಗ್ರಿ. ಅಲ್ಲಿ ಏನಾದ್ರೂ ಶಾರ್ಟೇಜ್ ಬಂದ್ರೆ ಒಪ್ಕೊಳ್ರಿ, ಅಥವಾ ಎಕ್ಸಸ್ ಬಂದ್ರೆ ನೀವು ಬೇಕಾದ್ರೆ ತಗೊಂಡೋಗ್ರಿ. ನಾವು ಏನಾದ್ರೂ ಆತರ ಒಬ್ಬರ ಒಂದು ನಾಲ್ಕು ಜನದ ಕಡಿಮೆ ಬಂತು, ಒಂದ್ ನಾಲ್ಕು ಜನದ ಒಂದ್ ಸ್ವಲ್ಪ ಉಳಿತಂದ್ರೆ ಅಲ್ಲೆಲ್ಲ ಮೇಕಪ್ ಮಾಡ್ಕೊಂಡು ಎಲ್ಲರಿಗೆ ಅಷ್ಟೇ ಇದು ಮಾಡ್ಕೊಂತೀವಿ ಒಂದೇ ತಳಿ ಇದ್ದಾಗ. ಹಂಗಾಗಿ ನಾನೇನು ಕೇಳ್ಕೊಳ್ತೀನಿ ಬೀಜೋತ್ಪಾದನೆ ಮಾಡ್ತಕ್ಕಂಥ ರೈತ ಬಂದವ್ರಿಗಂದ್ರೆ, ನೀವು ಕಂಪಲ್ಸರಿಯಾಗಿ ಬೀಜ ಸಂಸ್ಕರಣೆಗೆ ಹಾಜರಾಗ್ರಿ, ಮತ್ತು ಬೀಜ ಪೊಟ್ಟಣೀಕರಣಕ್ಕೆ ಅಂದ್ರೆ ಪ್ಯಾಕಿಂಗ್, ನಮ್ ನಿಮ್ದೇನು ಗುಡ್ ಸೀಡ್ ಇರ್ತತಲ್ಲ ಅದನ್ನ ಎಂದು ಪ್ಯಾಕಿಂಗ್ ಮಾಡ್ತೀವಿ ಅಂತೇಳಿ ನಮ್ಮ ಬೀಜೋತ್ಪಾದಕರು ತಿಳಿಸ್ತಾರ. ಯಾರೇ ಆಗಿರುವಲ್ರ NSSC NSC ಆಗ್ಲಿ KSSC ಆಗ್ಲಿ ಯೂನಿವರ್ಸಿಟಿ ಆಗ್ಲಿ ಯಾರೇ ಅಥವಾ ಪ್ರೈವೇಟ್ ಪ್ರೊಡ್ಯೂಸರ್ಸ್ ಆಗಿರ್ಲಿ, ಅವರು ನಿಮಗೆ ಡೇಟ್ಸ್ ಹೇಳ್ತಾರೆ. ಇವಾಗ ನಾಳೆ ನಿಮ್ದು ಮಿಷಿನ್ಗೆ ಹಾಕ್ತೀವಿ ಅಂತಂದ್ರೆ ಸಾಮಾನ್ಯವಾಗಿ ಹಿಂದಿನ ದಿನನೇ ಅವರು ಫೋನ್ ಮಾಡಿ ಹೇಳ್ತಾರೆ ನಿಮಗೆ, ನಾಳೆ ನಿಂದು ಮಿಷಿನ್ಗೆ ಹಾಕ್ತೀವಪ್ಪ, ಗ್ರೇಡಿಂಗ್ ಮಾಡ್ತೀವಿ, ದಯಮಾಡಿ ಬಾ ಅಂತೇಳಿ. ನೀವು ಅಲ್ಲಿ ಏನ್ ಮಾಡ್ತೀರಾ, ಕನ್ಸೆಂಟ್ ಕೊಡ್ತೀರಾ, ಇಲ್ಲ ಸರ್ ನನಗೇನು ಬೇರೆ ಕೆಲಸ ಇದೆ ಬರಲ್ಲ ಅಂತ. ನಿಮ್ ಕಡೆ ಆಗ್ಲಿಲ್ಲ ಅಂದ್ರೆ ನಿಮ್ಮ ಪ್ರತಿನಿಧಿನೇ ಆದ್ರೂ ಕಳಿಸ್ಕೊಡ್ರಿ, ಪ್ರತಿನಿಧಿನ ಆದ್ರೂ ಕಳಿಸ್ಕೊಡ್ರಿ ಅಂದ್ರೆ ನಿಮಗೆ ಅಲ್ಲಿ ಗೊತ್ತಾಗ್ಬಿಡ್ತೈತೆ. ನೀವು ಬಲ್ಕ್ ಕೊಟ್ಟಿದ್ದಷ್ಟು ನಿಮ್ದು ರಿಜೆಕ್ಷನ್ ಎಷ್ಟು, ಅವಾಗಿಂದ ಅವಾಗ್ಲೇ ಸ್ಪಾಟ್ ಅಲ್ಲೇ ನೀವು ತಿರಸ್ಕೃತ ಬೀಜ ತಗೊಂಡೋಗ್ರಿ. ನಮಗೇನ್ ಗುಡ್ ಸೀಡ್ ಏನ್ ಇರುತ್ತಲ್ಲ ಅಷ್ಟೇ ನಾವು ಪ್ಯಾಕಿಂಗ್ ಮಾಡೋದು. ಹಂಗಿರೋದ್ರಿಂದ ನೀವು ಕಂಪಲ್ಸರಿ ಏನೋ ಬೀಜ ಸಂಸ್ಕರಣೆಗೆ ಅಟೆಂಡ್ ಆಗ್ರಿ, ಮತ್ತು ಪೊಟ್ಟಣೀಕರಣಕ್ಕೂ ಅಟೆಂಡ್ ಆಗ್ರಿ. ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಗುಡ್ ಸೀಡ್ ಎಷ್ಟು ನಾವು ಡಿಕ್ಲೇರ್ ಮಾಡಿರ್ತೀವಲ್ಲ, ಪ್ಯಾಕಿಂಗ್ ಮಾಡಿದಾಗ ಕೂಡ ಎಷ್ಟು ಕಡಿಮೆ ಬಂತು ಅಥವಾ ಎಷ್ಟು ಹೆಚ್ಚಾಯ್ತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೀವು ಬೀಜೋತ್ಪಾದನೆ ಮಾಡ್ತಕ್ಕಂಥದ್ದು ಕಂಪಲ್ಸರಿಯಾಗಿ ಬೀಜ ಸಂಸ್ಕರಣೆಗೆ ಮತ್ತು ಬೀಜ ಪೊಟ್ಟಣೀಕರಣಕ್ಕೆ ಹಾಜರಾದ್ರೆ ಈ ಸಮಸ್ಯೆಗಳು ಯಾವೂ ಇರಲ್ಲ. ಆದ ಕಾರಣ ನಾನು ಈ ವೇದಿಕೆ ಮೂಲಕ ಇನ್ನೊಂದ್ಸಲ ತಮ್ಮನ್ನ ರಿಕ್ವೆಸ್ಟ್ ಮಾಡೋದೇನಂತಂದ್ರೆ, ಯಾವುದೇ ಕಂಪನಿಯಲ್ಲಿ ಬೀಜೋತ್ಪಾದನೆ ಮಾಡಿದ್ರು ಸಹ ತಾವು ದಯಮಾಡಿ ಬೀಜ ಸಂಸ್ಕರಣೆಗೆ ಮತ್ತು ಪೊಟ್ಟಣೀಕರಣಕ್ಕೆ ಕಡ್ಡಾಯವಾಗಿ ಹಾಜರಾಗಬೇಕು. ಅವಾಗ ಈ ಯಾವ ಸಮಸ್ಯೆಗಳು ಇರೋದಿಲ್ಲ. ಜೊಳ್ಳಿದ್ರೆ ಮಾತ್ರ ಏನಾಗುತ್ತೆ, ಏರಲ್ಲಿ ಹೊರಗಡೆ ಜೊಳ್ಳು ಹೋದ್ರೆ ನಿಮ್ಗೆ ಏನಾಗುತ್ತೆ, ಅಲ್ಲಿ ಹೊರಗಡೆ ಟೂಂಬ್ ಇರುತ್ತಲ್ಲ ಅಲ್ಲಿ ಕಟ್ಟಿರ್ತಾರೆ ನೋಡ್ರಿ. ಮೊಟ್ಟ ಮೊದಲಿದಾಗ ಸರ್, ನಾನು ಒಂದ್ ವರ್ಷ ಸರ್ ನಾನು ಇಲ್ಲಿ ವಿಶೇಷ ಅಧಿಕಾರಿಯಾಗಿ ಬಂದಿದ್ದೀನಿ. ಸೊ ಮೊಟ್ಟ ಮೊದಲಿದಾಗಿ ಒಂದ್ ವರ್ಷ ಆಯ್ತು ನಾನು ಬಂದ್ಬಿಟ್ಟು ಸರ್, ಪ್ರೊಸೀಜರ್ ಲ್ಯಾಬ್ಸ್ ಅಂತ ರಾಜಶೇಖರ್ ಪಾಟೀಲ್ ಸರ್ ಹೇಳ್ತಾ ಇದ್ರು ಸರ್. ಈ ವರ್ಷ ಸರ್ ನಾನ್ ಬಂದಂಗ ನಡೆದಂತೂ ಯಾವ ಸಮಯದಲ್ಲಿ ರೈತ ತನ್ನ ಒಂದು ಬೀಜಗಳನ್ನ ತರ್ತಾನೋ, ಬಂದ ತಕ್ಷಣ ಪ್ರೊಸೆಸಿಂಗ್ ಆದ ತಕ್ಷಣ ಸರ್ ಆನ್ ದ ಡೇ ಇಟ್ಸೆಲ್ಫ್ ಸರ್ ಎಂದು ಪ್ರೊಸೆಸಿಂಗ್ ಮಾಡ್ತೀವಿ, ಅವತ್ತಿನ ದಿವಸನೇ ಅವರಿಗೆ ರಿಜೆಕ್ಟೆಡ್ ಮೆಟೀರಿಯಲ್ ಅವತ್ತೇ ಕೊಟ್ಟು ಕಳಿಸ್ತಾ ಇದ್ದೀವಿ ಸರ್. ಒಂದು ಕೆಜಿನೂ ನಾವು ರಿಜೆಕ್ಟೆಡ್ ಮೆಟೀರಿಯಲ್ ಇಟ್ಕೊಳ್ತಾ ಇಲ್ಲ ಸರ್. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಸರ್, ತಾವು ಒಂದು ಕೆಜಿ ಸೂಟ್ ಯಾಕೆ ತಕ್ಕೋತೀವಿ ಅಂತ ಹೇಳ್ಬಿಟ್ಟು ಸರ್, ಒಂದು ಕೆಜಿ ಸೂಟ್ ತಗೋಬೇಕಾಯ್ತಂತಂದ್ರೆ ಸರ್ ಅದು ಚೀಲದ ತೂಕ ತಗೋತಿ ಸರ್, ಅಂಡ್ ಅದಕ್ಕೆ ಆದ ಕರ್ನಾಟಕ ರಾಜ್ಯ ಬೀಜ ನಿಗಮದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ದಾವೆ ಸರ್, ಆ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಮಾಡ್ತಾ ಇದೀವಿ ಸರ್. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಿಟ್ಟು ಒಂದ್ ಚೂರು ಬೇರೆ ಕಡೆ ಹೋಗ್ತಾ ಇಲ್ಲ ಸರ್. ಏ ಸರ್ ಗೈಡ್ಲೈನ್ಸ್ ಇದೆ ಸರ್, ಆ ಗೈಡ್ಲೈನ್ಸ್ ಪ್ರಕಾರ ಮಾಡ್ತಾ ಇದ್ದೀವಿ ಸರ್. ಸರ್ ಒಂದ್ ಕೆಜಿಲಿ ಏನಾಗುತ್ತೆ ಸರ್ ಅಂದ್ರೆ ಗನ್ನಿ ಬ್ಯಾಗ್ ಏನಿದೆ ಸರ್ ಗೋಣಿಚೀಲ, ಅದು 600 ಗ್ರಾಮ್ ಆಗ್ತದೆ ಸರ್, ಅದು 600 ಗ್ರಾಮ್ ಅಲ್ಲೇ ಹೋಗುತ್ತೆ ಸರ್. ಇನ್ನು ಪ್ಯಾಕಿಂಗ್ ಮಾಡೋ ಹಂತ ಸರ್, ಇದು ಬೀಜ ಸರ್, ಯಾಕಂದ್ರೆ ನಾವು ಗುಣಮಟ್ಟದ ಬೀಜ ರೈತರಿಗೆ ಕೊಡ್ಬೇಕಾಗ್ತದೆ ಸರ್. ಆರ್ ಹತ್ರ ಒಂದ್ ಕ್ವಿಂಟಲ್ ತಗೊಂಡ್ಬಿಟ್ಟು ಮತ್ತೆ ನಾವು 5 ಕೆಜಿ ಪ್ಯಾಕಿಂಗ್ ಮಾಡ್ತೀವಿ ಸರ್. ಸೊ ಅಲ್ಲೂ ಕೂಡ ಸರ್ ಇದು ಸಹಜವಾಗಿರುವಂತ ಕ್ರಿಯೆಗಳು ಸರ್. ಒಂದು ಕಲೆಕ್ಟ್ ಮಾಡೋದ್ರದಲ್ಲಿ ಒಂದು 10 ಗ್ರಾಮ್ ಹೋಗ್ತದೆ ಸರ್, ಆಮೇಲೆ ತೂಕ ಮಾಡಿದಾಗ ಒಂದು 20 ಗ್ರಾಮ್ ಅಂದ್ರೆ ಪ್ರೊಸೆಸ್ ಆಗ್ತಾ ಇರ್ತದೆ ಸರ್. ಎಲ್ಲ ಎವ್ರಿಥಿಂಗ್ ನಮ್ದು 100% 100% ಮೆಕ್ಯಾನಿಕಲ್ ಅಂದ್ರೆ ಸರ್ ಕಂಪ್ಲೀಟ್ ಮೆಕ್ಯಾನಿಕಲ್ ಬೇಸ್ಡ್ ಮಾಡ್ತಾ ಇದೀವಿ ಸರ್, ಎಲ್ಲೂ ಮ್ಯಾನುಪುಲೇಷನ್ ಮಾಡಂಗಿಲ್ಲ ಸರ್. ಪ್ರೊಸೀಜರ್ ಮಾತ್ರ ಸರ್ ನಾವು ಲಾಸ್ಟ್ ಟೈಮ್ ತೊಗರಿ ಯಾರು ಕೂಡಕ್ಕಿಂತ ಮುಂಚೆ ಎಲ್ಲ ಅಡ್ವಾನ್ಸ್ ಏನ್ ಕೇಳ್ತಾ ಇದ್ರು ರಾಜಶೇಖರ್ ಪಾಟೀಲ್ ಅವರು, ಅಡ್ವಾನ್ಸ್ ಅವರು ಕೂಡಕ್ಕಿಂತ ಮುಂಚೆ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ನನ್ನ ಹಿರಿಯ ಅಧಿಕಾರಿ ಸಹಾಯದಿಂದ ಸರ್ ನಾವು ಅವತ್ತಿನ ಅದನ್ನು ಪ್ರೊಸೆಸ್ ಮಾಡ್ಕೊಟ್ಟಿದ್ದೀವಿ ಸರ್. ಒಟ್ಟು ಡಿಲೇ ಪ್ರೊಸೆಸ್ ಮಾಡ್ತಾ ಇಲ್ಲ ಸರ್, ವಿಶ್ವವಿದ್ಯಾಲಯದಿಂದ ಯಾವುದೇ ತರದ ವಿಳಂಬನೆ ಅಂತೂ ನಾವು ಮಾಡ್ತಾ ಇಲ್ಲ ಸರ್ ಪ್ರೊಸೀಜರ್ ನಲ್ಲಿ ಸರ್. ಎಂದ ರೈತರ ಅವತ್ತಿಂದ ಅವತ್ತೇ ಅದನ್ನು ಪ್ರೊಸೆಸ್ ಮಾಡ್ಕೊಡ್ತಾ ಇದ್ದೀವಿ ಸರ್. ಹೌದ್ ಸರ್, ಫೈನಲ್ ಟೆಸ್ಟಿಂಗ್ ಸರ್. ಸರ್ ಫಸ್ಟ್ ಒಂದ್ 50% ನಾವು ಬಲ್ಕ್ ಮೆಟೀರಿಯಲ್ ಅವ್ರು ತಂದು ಕೊಟ್ಟ ತಕ್ಷಣ ಸರ್ 50% ಏನದು ರೈತರ ಅಕೌಂಟಿಗೆ ಹಾಕ್ತೀವಿ ಸರ್, ನೇರವಾಗಿ ರೈತರ ಅಕೌಂಟಿಗೆ ಹಾಕ್ತಾ ಇದ್ದೀವಿ ಸರ್. ವಿಶ್ವವಿದ್ಯಾಲಯದಲ್ಲಿ 2 ಸಲ ಪ್ಲಾನಿಂಗ್ ಮೀಟಿಂಗ್ ಮಾಡ್ತೀವಿ ಸರ್, ಅದ್ರಲ್ಲಿ ರೈತರಿಗೆ ಇನ್ವಾಲ್ವ್ ಮಾಡ್ಕೊಂಡಿಲ್ಲ ಸರ್. ತಾವೇ ಒಂದು ಅಭಿಪ್ರಾಯದ ಪ್ರಕಾರ ಈ ಸಲ ನಾವು ರೈತರಿಗೆ ಅದರಲ್ಲಿ ಸೇರಿಸ್ಕೊಂಡು ನಾವು ಪ್ಲಾನ್ ಮಾಡ್ತೀವಿ ಸರ್. ರಾಮ್ಪುರ್ ಸರ್, ಸೀಡ್ ಯೂನಿಟ್ ಚಾಲ ಆದಾಗಲಿಂದ ನಾನು ಇಲ್ಲಿ ಏನು ಸರ್ ತೂಕ ಅಂದ್ರೆ ಮತ್ತೆ ಅವರು 25 ಕೆಜಿ 5 ಕೆಜಿ 10 ಕೆಜಿ ಪ್ಯಾಕೆಟ್ಗಳು ಮಾಡ್ತಾರೆ ಸರ್. ಒಂದು ಕಾಳು ಎರಡು ಕಾಳು ಹೆಚ್ಚು ಕಡಿಮೆ ಅಂತ ಒಂದು 10 ಕೆಜಿ ತಗೊಂಬೋದು ಇವತ್ತಲ್ಲ ಸರ್. ಅದು 20 ವರ್ಷದಿಂದ ಇದು ಸೀಡ್ ಯೂನಿಟ್ ಆದಾಗಲಿಂದನೂ ಆದ ಸರ್. ಅದು ನಾವು ಕೇಳಿದೀವಿ ಬಸವೇಗೌಡ ಸಾಹೇಬರಿಗೆ ಹಿಂಗೆ ಹೇಳಿದ್ರು ನಮ್ಗೆ, ಇವತ್ತು ಇವ್ರು ಬಂದಾಗಲಿಂದೇನು ಆಗಿಲ್ಲ ಸರ್. ಅದು ಮೊದಲಿಂದ ಆದ, ಇವ್ರು ಬಂದ್ಮೇಲೆ ಇನ್ನು 250 ಗ್ರಾಮ್ ಕಡಿಮೆ ಮಾಡ್ಯಾರ ಸರ್. ಕೇಳಿ ಸರ್ ಬಾಯಿ 10 ದಿವಸ 15 ದಿವಸ ಹೆಚ್ಚು ಕಡಿಮೆ ಮಾತ್ರ ಸರ್. ಮತ್ತೆ ಪೇಮೆಂಟೂ ಲೇಟ್ ಆಗ್ತದೆ, ಸೆಕೆಂಡ್ ಪೇಮೆಂಟ್ ಅಂತಂದ್ರೆ ಮತ್ತೆ ಎಲ್ಲರೂ ಪ್ರೊಸೆಸಿಂಗ್ ಮುಗಿದ ಮೇಲೆ ಎಲ್ಲರೂ ಬೀಜದ ಗುಣಮಟ್ಟ ಬಂದ ಮೇಲೆ ಪೇಮೆಂಟ್ ಕೊಡ್ತಾರೆ ಸರ್. ಪೇಮೆಂಟ್ ಇದೇನು ತ್ರಾಸಿಲ್ಲ ಸರ್, ನಮ್ಮ ಇಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಾಗ ಪೇಮೆಂಟ್ ಇನ್ ತ್ರಾಸಿಲ್ಲ, ತೂಕ ತ್ರಾಸಿಲ್ಲ, ಯಾವ ತ್ರಾಸಿಲ್ಲ ಸರ್. ಮತ್ತೆ ಒಂದು ಸ್ವಲ್ಪ ರೈತರಿಗೆ ಬಂದು ಬಂದಾಗ ತಗೊಂಬೋದು ವಾಪಸ್ ಕೊಡೋದು ಏನೋ ತಗೊಂಬೋದು ಕೊಡೋದು ವ್ಯತ್ಯಾಸ ಆಗಿರ್ಬೋದು ರಾಜಶೇಖರ ರೆಡ್ಡಿಗೆ, ಅದೇ ನಂದೇ ಅಂತ ಅನ್ಬಾರ್ದು ಸರ್. ನಾವು ರೈತರು ಇವಾಗ ಬೀಜ ಗುಣಮಟ್ಟದ ಬೀಜ ಬೇಕಂತ ಒಂದಿನ ಹೆಚ್ಚು ಕಡಿಮೆ ಆಗ್ತಾವ ಸರ್ ತಗೋಬೇಕು. ಈ ಗುಣಮಟ್ಟದ ಬೀಜ ಬೇಕಂದ್ರೆ ಇಲ್ಲೇ ತಗೋಬೇಕಂತ ನನಗೆ 20 ವರ್ಷದಿಂದ ಅನುಭವದ ಮಾತು ನಾನು ಹೇಳ್ತೇನೆ ಸರ್. ಈ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಯಾವ ರೈತರು ಬೇಕಿದ್ರು ಕೇಳಿದ್ರು ನಾನು ಇದೇ ಬೀಜ ಇಲ್ಲೇ ತಗೋರಪ್ಪ ಇಲ್ಲೇ ಪ್ರೊಸೆಸಿಂಗ್ ಕರೆಕ್ಟ್ ಆದಪ್ಪ ಅಂತ ಹೇಳ್ತೇನೆ ಸರ್. ಇಲ್ಲಿ ನಮ್ಮ ರಾಯಚೂರು ಯೂನಿವರ್ಸಿಟಿ ಆದಾಗ್ಲಿಂದ ಪ್ರೊಸೆಸಿಂಗ್ ಆದಾಗ್ಲಿಂದ ಈ ಎನ್ಎಸ್ಸಿ ಪ್ರೊಸೆಸಿಂಗ್ ನಮ್ಗೆ ವ್ಯತ್ಯಾಸ ಕಾಣಕತ್ತ ಸರ್. ಆದ್ರೆ ಇಲ್ಲಿ ಮಾತ್ರ ಪ್ರೊಸೆಸಿಂಗ್ ಏನಿಲ್ಲ ಸರ್. ಆ ಎನ್ಎಸ್ಸಿಗೆ ಹೋದ್ರೆ ನಾವು ಒಂದು ಭತ್ತದ ಹೇಳಿದ್ನ ಸರ್ ಅಶೇಖರ್ ಇಲ್ಲಿ ನಾವು ರೈತರು ಮಿಷನ್ ಕಟಿಂಗ್ ಮಾಡ್ಕೊಂಡು ಕೇಸಿ ಮಿಷನ್ ಕಟಿಂಗ್ ಕವಳ ಹಂಗೆ ತಿನ್ಕೊಂಡು ಹೋಗ್ತೀವಿ ಸರ್. ನಾವು ತೂರಿಕೊಂಡು ಹೋಗಿಲ್ಲ ಅದು ತಾಳು ಓದ್ತದ ಬರ್ತದ ಅಂತ ಅದಕ್ಕೂ ಅನುಭವ ಕಡಿಮೆ ಇರಬಹುದು. ತಾಳು ನಾವು ತೂರಿಕೊಂಡು ಹೋಗಿಲ್ಲ ಸರ್ ಕವಳಲ್ಲಿ ಮಾತ್ರ ಭತ್ತ ಯಾರು ತೂರ್ತಾರೆ ಸರ್ ಅಷ್ಟು ಭತ್ತನ ಮಿಷನ್ ಕಟಿಂಗ್ ಕೂಡ ಹಂಗೆ ಒಯ್ತಾರ ಅದು ಒಂದು 5-10 ಕೆಜಿ ಹೆಚ್ಚು ಕಡಿಮೆ ಆದ್ರೆ ಆಗಿರ್ಬೋದು ಸರ್ ಇಲ್ಲ ಅಂತಲ್ಲ. ನನ್ನ ಹೆಸರು ಶಿವನಗೌಡ ಲಕ್ಕಿಯಾಳ ಅಂತ ಚಿಕ್ಕ ಲಕ್ಕಿಯಾಳ ಅಂಬುದು. ಸೂರ್ಯಪಾನ ಫಸ್ಟ್ಗೆ ಈ ನಮ್ಮ ಜಿಲ್ಲಾದಾಗನಾಗಿದ್ದಿಲ್ಲ ಎಲ್ಲಿ ಇದ್ದಿಲ್ಲ, ಚಿಕ್ಕ ಲಕ್ಕಿಯಾಳಗ ಪ್ರಪ್ರಥಮವಾಗಿ ಅದನ್ನ ಬಿತ್ತನೆ ಮಾಡಿದ್ದು. ಸೂರ್ಯಪ್ಪನ ಅವ್ರಿಗೆ ರಾಜಶೇಖರ ರೆಡ್ಡಿ ಅವ್ರು ಹೇಳಿದ್ರು ಯಾಕೆ ಅದು ಸ್ವಲ್ಪ ವ್ಯತ್ಯಾಸ ಏನಾತಂತಂದ್ರೆ ನಾನು ITC 334 ಹಾಕಿದ್ದೆ ಎಕರೆಗೆ 8 ಕ್ವಿಂಟಲ್ ಬಂತು, ಅದನ್ನ ಒಂದು ಮಳೆ ಬಂತು ಒಂದು 8 ದಿವಸ ತಡೆದು ಬಂದ್ರೆ 5 ಕ್ವಿಂಟಲ್ ಬಂತು ವ್ಯತಿರಿಕ್ತ ಅದು ಹವಾಮಾನ ವ್ಯತಿರಿಕ್ತ. ಆಮೇಲೆ ಮಳೆ ಬಾಳ ಬಂತಂದ್ರೆ ಅದು ಹೂ ಕಟ್ಟ ಕಾಲಕ್ಕ ಮತ್ತೆ ಅದಕ್ಕೆ ಯಾರೇನು ಅದ ಒಂದೇ ಸರ್ವೆ ನಂಬರ್ದಾಗ ಹಾಕಿದ್ದೆ. ಮತ್ತೆ ಆಮೇಲೆ ಸ್ಯಾಂಡೋದ್ ಹಾಕಿದ್ದೆ ಅದನ್ನು ಕಡಿಮೆ ಬಂತು 3.5 ಕ್ವಿಂಟಲ್ ಬಂತು. ಅಧಿಕಾರಿಗಳು ಏನೈತೆ ಬಂದು ಒಂದ್ಸಲ ನೋಡ್ಬೇಕಾರೆ ಅದಕ್ಕೆ ಏನು ನಾವೇನೇನು ಮಾಡ್ಬೇಕನ್ನೋದು ಅವ್ರು ಹೇಳ್ತಾರೆ, ನಾವು ಹೇಳಿದ್ದ ಅವ್ರು ಮಾಡೋದು ಪ್ರಾಕ್ಟಿಕಲ್ ಆಗಿ ನಾವು ಮಾಡೋದು ಅವ್ರು ತೇರಿ ಅಷ್ಟ ಓಲಿ. ಅದಕ್ಕೆ ದಯಮಾಡಿ ನಾವು ರೈತರು ಎಷ್ಟು ಸಲ ಅವರಿಗೆ ಸಹಕಾರ ಮಾಡಿಕೊಡ್ತೀವಿ ಅದ್ರ 10 ಪಟ್ಟು ನಮಗೆ ಸಹಕಾರ ಮಾಡಿಕೊಡ್ತಾರೆ. ಏನಂದ್ರೆ ನಾವು ಭಾಳ ಬೆಳಿತೀವಿ ಅವರು ಸರ್ಕಾರದವ್ರು ಏನ್ ಮಾಡ್ತಾರೆ 10 ಕ್ವಿಂಟಲ್ ತಗೊಂತೀವಿ 5 ಕ್ವಿಂಟಲ್ ತಗೊಂತೀವಿ ಅಂತ ಹೇಳ್ತಾರೆ, ಅದು ತಪ್ಪು. ನಾವು ವರ್ಷಕ್ಕೆ ಒಂದು ಬೆಳಿಗ್ಗೆ 10 ಎಕರೆ ಹಾಕಿರ್ತೀವಿ 5 ಎಕರೆದೋ ತಗೊಂತೀವಿ ಹೆಚ್ಚಿಗೆ ತಗೋಲಿಲ್ಲ ಅಂತಾರೆ ಯಾಕೆ ಅದು ನನಗೆ ಅದು ಅರ್ಥ ಆಗವಲ್ದು. ಉಳಿದ ಎಲ್ಲಿ ಕೂಡ ನಾವು ಒಂದು ಎರಡನೇದ್ದು ಈಗ ನಾನು ಕಡ್ಲೆ ಹಾಕ್ತೀನಿ ಈಗ ಹೋದ ವರ್ಷ ಹಾಕಿದ್ದೆ MBG 3 ಅಂತ ಚಲೋ ಇಳುವರಿ ಬಂತದು. ಈಗ ತೊಗರಿ ಅಗದಿ ಚಲೋ ಅದಾವ ನಮಗೆ ಅಗದಿ ಅಂದ್ರೆ 6 ಫೂಟ್ ಎತ್ತರ ಬೆಳೆದಾವ ಆಮೇಲೆ ಈಗ ಅವ್ರನ್ನ ಕರೆದಬೇಕಂತ ತಾವು ಒಂದ್ಸಲ ಬಂದು ಹೋದ್ರೆ ನಮ್ಮ ಭಾಗಕ್ಕೆ ಬಂದ್ರೆ ಅದನ್ನ ತೊಗರಿ ಯಾವ ತರ ಬೆಳೆದೈತೆ ಹೆಂಗೈತೆ ಅನ್ನೋದು ತಾವು ನೋಡಿದ್ರೆ ಗೊತ್ತಾಗತ್ತ. ನಮ್ಮ ಜಿಲ್ಲಾ ಅಂದ್ರೆ 5 ತಾಲೂಕು ಸೇರಿ ಒಂದು ಜಿಲ್ಲಾ ಆಗೈತೆ. ನಮ್ಮಲ್ಲೇ ಕೊಡಂತ ಕೇಳಿದ್ರು ಬೀಜನ ಸೂರ್ಯಪಾನ ಆಗ್ಲಿ ಇನ್ನೊಂದು ಹೆಚ್ಚು ಕೊಡ್ರಿ ಅಂತಂದ್ರೆ ಅವ್ರ ಹೊಲ ಹೋಗಿರ್ಬೇಕಾದ ತಪ್ಪೇನಲ್ಲ, ನಮ್ಗೆ ಅವ್ರಿಗೆ ಹೆಚ್ಚು ಕೊಡ್ರೆ ನಮ್ಗೆ ಕಡಿಮೆ ಕೊಡಂತ ಕೇಳ್ಕೊಂತೀವಿ ನೋಡು. ಇಷ್ಟ ನನ್ನ ಕೋರಿಕೆ. ಗೌಡ್ರು ಇನ್ನೊಂದು ವಿಷಯ ಪ್ರಸ್ತಾವನೆ ಮಾಡಿದ್ರಿ ಸರ್, ಈಗ ಯಾಕೆ ನಾವು ಎಷ್ಟೇ ಇಳುವರಿ ತಗೋತೀವಿ ಅಂತ ಹೇಳ್ಬಿಟ್ಟು 10 ಕ್ವಿಂಟಲ್ ಅಂದ್ರೆ 10 ಕ್ವಿಂಟಲ್ ಯಾಕಂತೇಳಿ ಸರ್, ಯಾವುದೇ ಒಂದು ತಡೆ ಅಭಿವೃದ್ಧಿ ಪಡಿಸಬೇಕಾಯ್ತಂತಂದ್ರೆ ಸರ್ ಎಲ್ಲಾ ಕ್ಷೇತ್ರದಲ್ಲಿ ಅದನ್ನ ಪರೀಕ್ಷೆ ಮಾಡ್ತಾರೆ ಸರ್. ಅದು ಎವರೇಜ್ ಈಲ್ಡ್ ಅಂತ ಹೇಳ್ತಾರೆ ಸರ್, ಪೊಟೆನ್ಶಿಯಲ್ ಈಲ್ಡ್ ಆದ್ರೆ ಸರ್ ಒಂದ್ ಕಡೆ 20 ಕ್ವಿಂಟಲ್ ಬೆಳೆದಿರ್ತದೆ ಸರ್, ಇನ್ನೊಂದ್ ಕಡೆ 5 ಕ್ವಿಂಟಲ್ ಬೆಳೆದಿರ್ತದೆ ಸರ್, ಅದನ್ನ ಎವರೇಜ್ ಮಾಡಿದಾಗ ಅದು 10 ಕ್ವಿಂಟಲ್ ತನಕ ಬರ್ತದೆ ಸರ್. ಸೊ ಆ ಒಂದು ಎಲ್ಲನ್ನ ಕ್ಯಾರೆಕ್ಟರೈಸೇಷನ್ ಮಾಡ್ತಾರೆ ಸರ್ ಕರ್ನಾಟಕ ಸ್ಟೇಟ್ ಸೀಡ್ ಸರ್ಟಿಫಿಕೇಶನ್ ಏಜೆನ್ಸಿ ಇದ್ರು ಸರ್, ಆ ಏಜೆನ್ಸಿ ಅವರು ಕೂಡ ಸರ್ ಫೀಲ್ಡ್ ವಿಸಿಟ್ ಮಾಡಿಬಿಟ್ಟು FIR ಅಂತ ಹಾಕ್ತಾರೆ ಸರ್, ಅಂದ್ರೆ ಎಷ್ಟು ನಾವು ಫೈನಲ್ ಈಲ್ಡ್ ತಕೋಬೇಕು ಈ ಒಂದು ಕ್ಷೇತ್ರ ವೀಕ್ಷಣೆ ಮಾಡಿದ ತಕ್ಷಣ ಸರ್, ಆ FIR ಪ್ರಕಾರ ನಾವೇನಾದ ಇಳುವರಿಯನ್ನ ನಾವು ಇಲ್ಲಿ ಪ್ರೊಸೆಸಿಂಗ್ ತಗೋತೀವಿ ಸರ್. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಕೊಟ್ರೇಶಪ್ಪ ಬಿ ಕೋರಿ, ಮಾನ್ಯ ಸದಸ್ಯರು, ವ್ಯವಸ್ಥಾಪನಾ ಮಂಡಳಿ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಇವರುಗಳು ತಮ್ಮ ವಿಚಾರಗಳನ್ನ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದು ಹೇಗೆ. ಈಗ ಸಾಕಷ್ಟು ರೈತರ ಸಮಸ್ಯೆಗಳ ಬಗ್ಗೆ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಮತ್ತು ಶಾಸಕರು ಶಿವನಗೌಡ ನಾಯ್ಕರ್ ಅವರ ಎದುರಿಗೆ ಸಾಕಷ್ಟು ಚರ್ಚೆ ಜರುಗಿತು. ಆಮೇಲೆ ಅವನು ಏನ್ ಮಾಡಬೇಕು ಏನಿಲ್ಲ ಅನ್ನೋದನ್ನ ಅಧಿಕಾರಿಗಳಿಗೆ ಸೂಚನೆ ಮಾಡಿದ್ದಾರೆ. ನಿಮ್ಮ ಸಮಸ್ಯೆಗಳಿಗೆ ಆ ಪ್ರತ್ಯೇಕವಾಗಿ ಸಭೆಯನ್ನ ಮಾಡಿ ಅದಕ್ಕೆ ಒಂದು ಉತ್ತರವನ್ನ ಕಂಡಿಡ್ಕೊಳ್ಳಿ ಅಂತಂದು ಹೇಳಿದ್ದಾರೆ. ಹಾಗಾಗಿ ಇವತ್ತಿನ ಒಂದು ಮೂಲ ಉದ್ದೇಶ ಈ ಸಭೆಯನ್ನು ಯಾಕೆ ಕರೆದಿದ್ರು ವಿಶ್ವವಿದ್ಯಾಲಯ ಅಂದ್ರೆ, ಹಿಂಗಾರು ಬೀಜೋತ್ಸವ ಪ್ರತಿ ವರ್ಷವೂ ಮಾಡ್ತಾ ಇರ್ತಾರೆ. ಈ ಬೀಜೋತ್ಸವ ಅಂದ್ರೆ ಅಧಿಕಾರಿಗಳ ಇದನ್ನ ಉದ್ದೇಶ ಒಂದೇ, ಈಗೇನ್ ನೀವು ಸಮಸ್ಯೆಗಳನ್ನ ನಮ್ಮ ಎದುರಿಗೆ ಚರ್ಚೆ ಮಾಡಿದ್ರಿ, ಆ ಸಮಸ್ಯೆಗಳನ್ನ ಪ್ರತಿಯೊಂದು ಸಮಸ್ಯೆಗಳನ್ನ, ಯಾಕಂದ್ರೆ ಬೀಜ ಅತ್ಯಮೂಲ್ಯ ಗುಣಮಟ್ಟ ಬೀಜ ನಾವು ತಗೊಂಡೋದ್ರೆ ನಮ್ಮ ಇಳುವರಿ ನಮ್ಮ ಹೆಸರು ಇವೆಲ್ಲವಕ್ಕೂ ಒಂದು ಉತ್ತಮ ಕಾರಣ. ಹಾಗಾಗಿ ಈ ಬೀಜವನ್ನ ನಾವು ಪ್ರತಿಯೊಬ್ಬರು ಆ ಬೀಜಕ್ಕೆ ಆ ಬೀಜ ಟೈಮ್ ಯಾವಾಗ ಹಾಕಬೇಕು, ಆಮೇಲೆ ಯಾವ ಟೈಮ್ನಲ್ಲಿ ಬೆಳಿಬೇಕು, ಎಷ್ಟು ಕೆಜಿ ಬೆಳಿಬೇಕು, ಇವೆಲ್ಲವನ್ನು ನೀವು ವಿಜ್ಞಾನಿಗಳಿಂದ ಮತ್ತು ಇಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿರ್ತಾರೆ ಅವರಿಂದ ಮಾಹಿತಿಯನ್ನ ತಗೋಬೇಕು. ಅಪೂರ್ಣ ಮಾಹಿತಿಯೊಂದಿಗೆ ಯಾರು ಹಿಂದಿರುಗಬಾರ್ದು. ಆಮೇಲೆ ಅದಕ್ಕೆ ಪ್ಯಾಕೇಜ್ ಅಂಡ್ ಪ್ರಾಕ್ಟೀಸಸ್ ಅಂತ ನಾವೇನು ಹೇಳ್ತೀವಿ, ಏನ್ ಗೊಬ್ಬರ ಕೊಡಬೇಕು, ಮೊದಲಿಗೆ ಏನ್ ಎಣ್ಣೆ ಹೊಡಿಬೇಕು, ಯಾವ ಕೀಟ ಜಾಸ್ತಿ ಬರಬಹುದು, ಅದಕ್ಕೆ ಇವು ಎಲ್ಲವುಗಳನ್ನ ಮಾಹಿತಿಯನ್ನ ತಗೋಬೇಕು ತಾವೆಲ್ಲರೂ. ಹಾಗಾಗಿ ಈ ಬೀಜ ದಿನೋತ್ಸವವನ್ನ ಎಲ್ಲರೂ ನೀವು ಉಪಯೋಗ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ತಗೊಂಡು ಆಮೇಲೆ ನಮ್ಮ ಕರ್ನಾಟಕ ಸರ್ಕಾರ ಈಗ ನಾವೇ ಬೀಜಗಳನ್ನ ಏನು ಗುಣಮಟ್ಟದ ಬೀಜಗಳನ್ನ ನಾವೇ ಸಂಸ್ಕರಣೆ ಮಾಡಬಹುದು, ಸಂಸ್ಕರಣೆ ಮಾಡಿ ಇಟ್ಕೊಂಡು ಮತ್ತೆ ನಾವು ಮುಂದೆ ಬೆಳೀತಕ್ಕಂಥದ್ದನ್ನ ಸಾಕಷ್ಟು ಅಭಿಯಾನ ಹೋದ ವರ್ಷ ಬಹಳ ದೊಡ್ಡ ಅಭಿಯಾನದ ಮೂಲಕ ರೈತರಿಗೆ ತಿಳಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರ. ಹಾಗಾಗಿ ಈ ಬೀಜ ದಿನೋತ್ಸವವನ್ನ ಎಲ್ಲ ರೈತರು ಉಪಯೋಗ ಮಾಡಿಕೊಂಡು ಒಳ್ಳೆ ಬೆಳೆ ಬೆಳಿಬೇಕು ಅಂತಂದು ಹೇಳಿ ನಾವು ವಿಶ್ವವಿದ್ಯಾಲಯದಿಂದ ತಮಗೆ ಬಂದಂತ ಎಲ್ಲ ನಿಮ್ಮ ಕೆಲಸಗಾರಿಗಳನ್ನು ಬಿಟ್ಟು ಬಂದಂತ ಎಲ್ಲ ರೈತರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ವಹಿಸಿದಂತಹ ಡಾಕ್ಟರ್ ಕೆ ಎನ್ ಕಟ್ಟಿಮನಿ, ಗೌರವಾನ್ವಿತ ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಇವರುಗಳು ಮಾತನಾಡಿ, ಎಲ್ಲರಿಗೂ ನಮಸ್ಕಾರ. ರೈತ ಬಾಂಧವರೇ, ತಮ್ಮಲ್ಲಿ ನಾನು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದದ್ದು 4 ವರ್ಷ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ವಿಶ್ವವಿದ್ಯಾಲಯ ಬಹಳ ಮುಂಚೂಣಿಯಲ್ಲಿ ಇದೆ. ವಿಶ್ವವಿದ್ಯಾಲಯದಲ್ಲಿ ಬಹಳ ಎಲ್ಲ ಸರಿಯಾದ ಕಾರ್ಯಕ್ರಮ, ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣೆ ಬಹಳ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮವನ್ನ, ಇದು ರೈತರ ವಿಶ್ವವಿದ್ಯಾಲಯ, ರೈತರಿಗಾಗಿ ನಾವು ಇರೋದು, ರೈತರಿಗಾಗಿ, ರೈತಗೋಸ್ಕರ, ರೈತರಿಗಾಗಿ ನಾ ಕೆಲಸ ಮಾಡ್ತಾ ಇರೋದು. ಅದಕ್ಕೆ ದಯಮಾಡಿ ರೈತರು ಈ ವಿಶ್ವವಿದ್ಯಾಲಯದ ಏನೇನು ನಡೀತಾ ಇದ್ದಾವೆ ಅದಕ್ಕೆ ದಯಮಾಡಿ ಎಲ್ಲ ಬೀಜಗಳನ್ನ ಅಥವಾ ಎಲ್ಲ ಕಾರ್ಯಕ್ರಮಗಳನ್ನ ತಮ್ಮ ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದು ಅಲ್ಲದೆ ಶ್ರೀಮಾನ್ ಶಿವನಗೌಡ ನಾಯಕ್ ಸರ್ ಅವರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ರೈತರ ಸಲುವಾಗಿ ಬಹಳ ಮುತುವರ್ಜಿ ವಹಿಸಿ ಈ ನಮ್ಮ ವಿಶ್ವವಿದ್ಯಾಲಯದ ಘನತೆ ಗೌರವವನ್ನ ಹೆಚ್ಚಿಸಿದ್ದಾರೆ. ಅದಕ್ಕೆ ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅದು ಅಲ್ಲದೆ ರೈತರಿಗೆ ಏನು ವಿಷಯ ಬೇಕು ಆ ವಿಷಯವನ್ನ ಈ ವಿಶ್ವವಿದ್ಯಾಲಯ ಮಾಡಿಕೊಡ್ತಾ ಇದೆ ಅಂತ ಹೇಳಿ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳಲ್ಲಿ ತಗುಲಬಹುದಾದಂತಹ ರೋಗಗಳು, ಕೀಟಗಳು ಹಾಗೂ ನಿರ್ವಹಣಾ ಕ್ರಮಗಳ ಕುರಿತು ರೈತರೊಂದಿಗೆ ಸಂವಾದವನ್ನ ಮಾಡಿದರು. ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಹಮ್ಮಿಕೊಂಡಂತಹ ಈ ಹಿಂಗಾರು ಬೀಜ ದಿನೋತ್ಸವ 2022 ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಗಳಿಂದ 100+ ಜನ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದುಕೊಂಡರು. ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಹಮ್ಮಿಕೊಂಡಂತಹ ಈ ಹಿಂಗಾರು ಬೀಜ ದಿನೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಸಂಶೋಧನಾ ಕೇಂದ್ರಗಳು, ಕೃಷಿ ಇಲಾಖೆ ಹಾಗೂ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಿಂದ ಸಂಶೋಧನೆಗೆ ಒಳಪಟ್ಟಂತಹ ವಿವಿಧ ಪ್ರದರ್ಶನ ಹಾಗೂ ಮಾಹಿತಿ ಮಳಿಗೆಗಳನ್ನು ವ್ಯವಸ್ಥೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯ 100+ ಜನ ರೈತ ಬಾಂಧವರು ಆಗಮಿಸಿದ್ದರು. ವಿವಿಧ ಬೀಜೋತ್ಪಾದನೆಯಲ್ಲಿ ತೊಡಗಿರುವಂತಹ ರೈತ ಬಾಂಧವರು, ಕೃಷಿ ವಿಜ್ಞಾನಿಗಳು ಹಾಗೂ ರೈತ ಮಹಿಳೆಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದುವರೆಗೆ ನಿನ್ನೆ ದಿನಾಂಕ 26/9/2022 ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಅಖಿಲ ಭಾರತ ಸಂಯೋಜಿತ ಸಂಶೋಧನಾ ಯೋಜನೆ ಬೀಜ, ಬೀಜ ಘಟಕ ರಾಯಚೂರು ಮತ್ತು ICAR ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ಹಿಂಗಾರು ಬೀಜ ದಿನೋತ್ಸವ 2022 ಬಾನೂರಿ ವರದಿಯನ್ನ ಕೇಳಿದ್ರಿ. ಪ್ರಸ್ತುತಿ ಡಾಕ್ಟರ್ ವಿಜಿ ಬಾವಲತ್ತಿ, ನೆರವು ಅಮರೇಶ್ ಆಸಿಹಾಳ್. ರೈತ ಬಾಂಧವರೇ, ಈಗ ಕೇಳಿ, ರಾಯಚೂರು ಮತ್ತು ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ, ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ, ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಸಜ್ಜೆ ಸ್ಥಳೀಯ 1920 ರೂಪಾಯಿಯಿಂದ 1920 ರೂಪಾಯಿ, ಕಡಲೆಕಾಳು ಜವಾರಿ ಸ್ಥಳೀಯ 4,755 ರೂಪಾಯಿಯಿಂದ 4,755 ರೂಪಾಯಿ, ಹತ್ತಿ ಹೈಬ್ರಿಡ್ 44 7,900 9,700 ರೂಪಾಯಿ, ನೆಲಗಡಲೆ ಶೇಂಗಾ ಘುಂಗ್ರಿ 3,825 ರೂಪಾಯಿಯಿಂದ 4,945 ರೂಪಾಯಿ, ಈರುಳ್ಳಿ 560 ರೂಪಾಯಿಯಿಂದ 1,065 ರೂಪಾಯಿ, ಭತ್ತ ಸೋನಾ ಮಸೂರಿ 2031 ರೂಪಾಯಿಯಿಂದ 2056 ರೂಪಾಯಿ, ಸೂರ್ಯಕಾಂತಿ ಸೂರ್ಯಪಾನ 3365 ರೂಪಾಯಿಯಿಂದ 5309 ರೂಪಾಯಿ, ತೊಗರಿ ಕೆಂಪು 3009 ರೂಪಾಯಿಯಿಂದ 7311 ರೂಪಾಯಿ, ತೊಗರಿ ಬಿಳಿ 4069 ರೂಪಾಯಿಯಿಂದ 4069 ರೂಪಾಯಿ. ಈಗ ಲಿಂಗಸಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ಧಾರಣೆ. ಸಜ್ಜೆ ಇತರೆ 1880 ರೂಪಾಯಿಯಿಂದ 1880 ರೂಪಾಯಿ, ಸೂರ್ಯಕಾಂತಿ ಸೂರ್ಯಪಾನ 5490 ರೂಪಾಯಿಯಿಂದ 5500 ರೂಪಾಯಿ. ಇದುವರೆಗೆ ರಾಯಚೂರು ಹಾಗೂ ಲಿಂಗಸಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೇ ಫಸಲ್ ಬಿಮಾ ಸೇ ಹರ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೇ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ ಸೂಖಾ ಪಡೇ ಯಾ ಬಾಢ್ ಆ ಜಾಯೇ ಕೋಯಿ ಡರ್ ನಹಿ, ಅಬ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೇ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय ಭಾರತ ಸರ್ಕಾರ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆ ಇದರಂತೆ ರಾಯಚೂರು ತಾಲೂಕಿನಲ್ಲಿ ನಾಳೆ ದಿನ ಅಲ್ಲಲ್ಲಿ ಮೋಡ ಕಳೆದ ವಾತಾವರಣವಿದ್ದು 6.4 mm ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 31 ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 23 ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ %82 ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ %53 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 13 km ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಈ ಹವಾಮಾನವನ್ನು ಗಮನಿಸಿ ರೈತರು ಈಗ ಹೇಳುವ ಕೃಷಿ ಆಧಾರಿತ ಸಲಹೆಗಳನ್ನು ಆಲಿಸಿರಿ. ಸಾಮಾನ್ಯವಾಗಿ ಹಿಂಗಾರು ಬಿತ್ತನೆಗಾಗಿ ಕಾಯ್ದಿರಿಸಿದ ಭೂಮಿಗಳಲ್ಲಿ ಮಳೆ ನೀರು ಪೋಲಾಗದಂತೆ, ಇಂಗುವ ಹಾಗೆ ಮತ್ತು ಮಣ್ಣಿನ ಸವಕಳಿಯಾಗದಂತೆ ಚೌಕುಮಡಿ ನಿರ್ಮಿಸಿ ನೀರು ಮತ್ತು ಮಣ್ಣಿನ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರುವ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳು ಹೆಚ್ಚಬಹುದು. ಆದ್ದರಿಂದ ಬೆಳೆಗಳನ್ನಾಧರಿಸಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳೆಗಳೇ ಕುಂಠಿತವಾಗಿರುವುದರಿಂದ ಕಂಡುಬಂದಿದ್ದು, ಇದರ ಹತೋಟಿಗಾಗಿ ಅಂತರ್ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ಮೂಲನೆ ಮಾಡಿ. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮ ಮುಂದುವರಿಯುವುದು. ರೈತರೇ ಗಮನಿಸಿ, ರಾಸಾಯನಿಕ ಕೀಟನಾಶಕಗಳ ಬದಲಾಗಿ ಮೆಣಸಿನಕಾಯಿ, ಹತ್ತಿ, ಕಬ್ಬು ಮತ್ತು ವಿವಿಧ ಬೆಳೆಗಳಲ್ಲಿ ಬರುವ ರಸಹೀರುವ ಕೀಟಗಳಾದ ಸಸ್ಯಹೇನು, ಹಸಿರು ಜಿಗ್ಗಿಹುಳು, ಬಿಳಿ ನೊಣ, ಥ್ರಿಪ್ಸ್ ನುಸಿ, ಮೈಟ್ ನುಸಿ, ಮೆಣಸಿನಕಾಯಿ ಮುಟುರು ರೋಗ ಮತ್ತು ಅನೇಕ ರಸಹೀರುವ ಕೀಟಗಳನ್ನು ನಿರ್ವಹಣೆ ಮಾಡಲು ಲೆಕ್ಯಾನಿಸಿಲಿಯಂ ಲೆಕ್ಯಾನಿ ಜೈವಿಕ ಶಿಲೀಂಧ್ರ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 5-10 gram ಹಾಕಿ ದ್ರಾವಣಕ್ಕೆ %0.1 ಟ್ವೀನ್ 80 ಅಥವಾ ಟೀ ಪಾಲನ್ನು ಬೆರೆಸಿ ಸಿಂಪರಣೆ ಮಾಡುವುದರಿಂದ ಅತ್ಯಂತ ಪರಿಣಾಮಕಾರಿ ಹತೋಟಿಯನ್ನು ಕಾಣಬಹುದು. ಹೆಚ್ಚಿನ ಮಾಹಿತಿಗಾಗಿ ಜೈವಿಕ ನಿಯಂತ್ರಣ ವಿಭಾಗ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ರಾಯಚೂರು ಇಲ್ಲಿಗೆ ಸಂಪರ್ಕಿಸಿ. ಇದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಜೈವಿಕ ನಿಯಂತ್ರಣ ವಿಭಾಗದ ಪ್ರಕಟಣೆ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ